ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಹಾಗೂ ನಮಸ್ಕಾರ. ಕೇಳುವರೆ, ಇಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ, ಕೃಷಿ, ಹೈನುಗಾರಿಕೆ ಅನುಭವಗಳ ಕುರಿತು ಕೊಪ್ಪಳ ಜಿಲ್ಲೆಯ ಕುಕ್ಕನೂರಿನ ಶ್ರೀ ಶ್ರೀನಿವಾಸ ದೇಸಾಯಿ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ನಂತರದಲ್ಲಿ ಪಾರ್ಥೇನಿಯಂ ಕಳೆ ನಿರ್ಮೂಲನಾ ಸಪ್ತಾಹದ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ನಾಗೇಶ್ ಬಸಪ್ಪ, ಕೃಷಿ ವಿಸ್ತರಣಾ ಕೇಂದ್ರ ಕೊಪ್ಪಳ ಇವರು. ಈಗ ಕೇಳಿ, ತೋಟಗಾರಿಕೆ, ಕೃಷಿ, ಹೈನುಗಾರಿಕೆ ಅನುಭವಗಳ ಕುರಿತು ಶ್ರೀನಿವಾಸ ದೇಸಾಯಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ನಿಟಾಲಿ ಗ್ರಾಮದ ಬಳಿ ಒಂದು ತೋಟದಲ್ಲಿ ಇವತ್ತು ಇಲ್ಲಿದ್ದೇವೆ. ಇದು ಶ್ರೀನಿವಾಸ ರಾವ್ ದೇಸಾಯಿ ಅವರ ತೋಟ. ಇದು ಅವರು ಈ ತೋಟಗಾರಿಕೆಯಲ್ಲಿ ಅವರಿಗಿರ್ತಕ್ಕಂಥ ಅನುಭವಗಳನ್ನು ಮತ್ತು ಅವರು ಹೈನುಗಾರಿಕೆಯನ್ನೆಲ್ಲ ಮಾಡ್ತಾ ಇದ್ದಾರೆ ಮತ್ತು ತೋಟಗಾರಿಕೆಯಲ್ಲಿ ವಿವಿಧ ಮರಗಳನ್ನು ಇಲ್ಲಿ ಬೆಳೆಸ್ತಾ ಇದ್ದಾರೆ. ಇವರ ಈ ತೋಟಗಾರಿಕೆಯ ಕೃಷಿಯ ಅನುಭವಗಳನ್ನು ಮತ್ತು ಹೈನುಗಾರಿಕೆಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಅವರನ್ನು ಇವತ್ತು ಮಾತನಾಡಿಸೋಣ. ನಮಸ್ಕಾರ ದೇಸಾಯಿ ಅವರೇ. ನಮಸ್ಕಾರ ಸರ್. ನಮಸ್ಕಾರ ದೇಸಾಯಿ ಅವರೇ, ನಿಮ್ಮ ಪರಿಚಯ ಮಾಡಿಕೊಳ್ಳಿ. ನನ್ನ ಹೆಸರು ಶ್ರೀನಿವಾಸ ಹನುಮಂತರಾವ್ ದೇಸಾಯಿ, ನಿಟ್ಟಾಲಿ. ನಾನು ಇರೋದು ಆ್ಯಕ್ಚುಲಿ ಕುಕನೂರು, ಆನಂತರ ಇಲ್ಲಿ ನಮ್ಮ ತೋಟ ಇರೋದು ನಿಟ್ಟಾಲಿ ಗ್ರಾಮದಲ್ಲಿ. ನಮ್ಮದು ಎಲ್ಲ ಪೂರ್ವಜರ ಆಸ್ತಿ ಇಲ್ಲೇ ಇದೆ. ನಮ್ಮ ತಂದೆ ಕಾಲದಿಂದನೂ ನಾವೆಲ್ಲ ಒಕ್ಕಲ್ತನ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ನಾನು ನೌಕರಿನೂ ಮಾಡ್ತಾ ಇದ್ದೆ, ಈಗ ರಿಟೈರ್ಮೆಂಟ್ ಆಗಿದ್ದೀನಿ. ರಿಟೈರ್ಮೆಂಟ್ ಆಗಿಂದ ಈಗ ನಾನು ಪೂರ್ಣ ಪ್ರಮಾಣದಲ್ಲಿ ಒಕ್ಕಲ್ತನದಲ್ಲಿ ತೊಡ್ಕೊಂಡಿದ್ದೀನಿ. ಬೇರೆ ಇದರಲ್ಲಿ ಬೇಡ, ಇದು ರೈತರ ಕೈಯಲ್ಲಿ ಒಂದು ಮನುಷ್ಯನ ನೆಮ್ಮದಿ ಇದೆ ಅಂತ ತಿಳ್ಕೊಂಡು ನಾನು ಇದು ತೋಟಗಾರಿಕೆಯಲ್ಲೇ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ? ನಾನು ಎಡೆಡ್ ಪಾಲಿಟೆಕ್ನಿಕ್ ವಿದ್ಯಾನಂದ ಗುರುಕುಲ ಎಜುಕೇಷನ್ ಟ್ರಸ್ಟ್ ಅಂತ ಇದೆ. ಅದು ನಮ್ಮ ಗ್ರ್ಯಾಂಡ್ ಫಾದರೇ ಅದನ್ನು ಫೌಂಡ್ರು. 1922 ಅದು ಸಂಸ್ಥೆ ಪ್ರಾರಂಭ ಆಗಿದ್ದು, ಈಗ ಸೆಂಟಿನರಿ ಆಗ್ತಾ ಇದೆ. ಅಲ್ಲಿ ನಾನು ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಎಕ್ಸಾಮಿನೇಷನ್ ಅಡ್ಮಿನಿಸ್ಟ್ರೇಟರ್ ಅಂತ ಇದ್ದೆ, ಎಡೆಡ್ ಕಾಲೇಜ್ ಅದು. ಸೊ ಈಗ ಇಲ್ಲಿ ರಿಟೈರ್ಮೆಂಟ್ ಆಗಿದ್ದೀನಿ. ಅದ್ರ ಮುಂಚೆ ನಾನು ಸರ್ವಿಸ್ನಲ್ಲಿ ಇದ್ದೊಳಗೆ ನಾನು ನನ್ನ ಕೈಲಿ ಆದಷ್ಟು ನಾನು ಒಕ್ಕಲ್ತನದಲ್ಲಿ ನಾನು ಲೇಬರ್ ನೆಟ್ಟು ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಸೊ ಒಂದು ಇದಕ್ಕಿಂತ ಮುಂಚೆ ಈಗ ಪ್ಲಾಂಟೇಷನ್ ಎಲ್ಲ ಮಾಡಿದ್ದೀವಿ. ಅದಕ್ಕಿಂತ ಮುಂಚೆ ನಾವು ಮೆಕ್ಕೆಜೋಳ ನಾರ್ಮಲ್ ಆಗಿ ಇವೆಲ್ಲ ಶೇಂಗಾ ಇದನ್ನೆಲ್ಲ ಬೆಳೀತಾ ಇದ್ವಿ. ಸೊ ಈಗ ಒಂದು ಸ್ವಲ್ಪ ಅಡ್ವಾಂಟೇಜ್ ಈಗಿನ ಕಾಲಕ್ಕೆ ತಕ್ಕಂಗೆ ಇದಕ್ಕಾಗಬೇಕು ಅಂತ ತಗೊಂಡು ಅದಕ್ಕೆ ಹೊಂದ್ಕೊಳ್ಳಿಕ್ಕೆ ನಾವು ಈಗ ಮಾವಿಂದು ಬೇನಿಶಾ ಪ್ಲಾಂಟೇಷನ್ ಮಾಡಿದ್ದೀವಿ. ಈಗ ನೀವು ನೌಕರಿಯಲ್ಲಿದ್ದಾಗೆ ಕೃಷಿಯಲ್ಲಿ ತೊಡಕೊಂಡಿದ್ದೀರಾ? ನೌಕರಿಯಲ್ಲಿದ್ದ ಕೂಡ ನಾವು ಕೃಷಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಸಾಯಂಕಾಲ ಬಂದು ಆನಂತರ ಸಂಡೇ ಸೂಟಿಯಲ್ಲಿ ಇದ್ದು ಹೊತ್ತಿನೊಳಗೆ ಕೆಲವೊಂದು ರಜೆ ಇದ್ರೊಳಗೆ ಬಂದು ಕೆಲಸ ಮಾಡ್ತಾ ಇದ್ವಿ. ನಮ್ಮಲ್ಲಿ ಇರ್ತಕ್ಕಂಥ ಅಗ್ದಿ ನಂಬಿಗಸ್ತ ಕೆಲಸಗಾರರು ಇದ್ದಾರೆ. ನಮ್ಮಲ್ಲಿ ಕೆಲಸಗಾರರು ನನ್ನ ಮನೆಯಲ್ಲಿದ್ದಾರೆ. ಸೊ ಅದು ನನಗೊಂದು ಹೆಮ್ಮೆ ವಿಷಯ ಹೇಳ್ಕೊಳ್ಳಿಕ್ಕೆ. ಸೊ ಅವರೆಲ್ಲ ನೋಡಿಕೊಂಡು ಹೋಗ್ತಾರೆ, ನಾನೇ ಎದುರಿಗೆ ಇರಬೇಕಂತಿಲ್ಲ. ಸೊ ಹಿಂಗಾಗಿ ಆ ಒಂದು ನಂಬಿಗಸ್ತ ಕೆಲಸಗಾರರಿಂದ ನನ್ನ ಕೆಲಸ ನಡೆದಿದೆ. ಸೊ ನಂತರ ನಾನು ಮುಂಚೆ ಎಲ್ಲ ಶೇಂಗಾ ಇವನ್ನು ಬೆಳೀತಿದ್ವಿ, ಈಗ ಮಾವು ಬೇನಿಶಾ ಹಚ್ಚಿದ್ದೀವಿ, ಕೇಸರಿದೆ. ಬಟ್ ಈಗ ಬೇನಿಷ ನಂದು ಈಲ್ಡ್ ಕೊಡ್ತಾ ಇದೆ. ಸೊ ಆನಂತರ ಕೆಲವೊಂದು ಜವಾರಿ ಉಪ್ಪಿನಕಾಯಿ ಗಿಡ ಇದೆ, ಅದರಲ್ಲಿ 24 ಫೂಟ್ಗೆ ನಮ್ದು 2013 ಅಲ್ಲಿ ನಾನು ಪ್ಲಾಂಟೇಶನ್ ಮಾಡಿದ್ದು. ಸೊ ಇದರಲ್ಲಿ 180 ಗಿಡ ಇದೆ. ಅದರ ಮಿಡ್ ನಲ್ಲಿ ನಾನು ನಿಂಬೆ ಹಚ್ಚಿದ್ದೀನಿ, ಅದರಿಂದ ನಿಂಬೆದು ನಮ್ಗೆ ಒಂದ್ ಸ್ವಲ್ಪ ಇನ್ಕಮ್ ಇದೆ. ಆನಂತರ ಕರಿಬೇವು ಇದೆ. ನಾ ಲಾಸ್ಟ್ ಇಯರ್ಗೆ ಒಂದು 800 ನಾನು ಕೇಸರ್ ಮತ್ತ ಮಲ್ಲಿಕ ಹಚ್ಚಿದೀನಿ. ಸೊ ಅದು ನೆಕ್ಸ್ಟ್ ಇಯರ್ಗೆ ನಮ್ಗೆ ಈಲ್ಡ್ ಬರ್ಬೋದು. ಇದಕ್ಕೆ ಈಗ ದೇಸಾಯಿ ಅವರೇ, ಬಹಳ ಮುಖ್ಯವಾಗಿ ನೀವು ತೋಟಗಾರಿಕೆಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ತೋಟಗಾರಿಕೆ ಅಂದ್ರೆ ನಾನು ಮುಂಚೆ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಇದ್ದಿದ್ದಿಲ್ಲ ಅವಾಗ. ಸೊ ಈಗ ನಾವು ಕಡಿಮೆ ಪ್ರಮಾಣದಲ್ಲಿ ಲೇಬರ್ನ ನಾವು ಹಿಡ್ಕೊಂಡ್ಬಿಟ್ಟು ನಾವು ಕೆಲಸ ಮಾಡ್ಕೊಳ್ಬಹುದು. ಸೊ ಹಿಂಗಂತ ತಿಳ್ಕೊಂಡ್ಬಿಟ್ಟು ನಾನು ಒಂದು ಸ್ವಲ್ಪ ಈ ಪ್ಲಾಂಟೇಷನ್ ಇದ್ರ ಬಗ್ಗೆನೇ ನಾನು ಇದ್ರ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡು ಪ್ಲಾಂಟೇಷನ್ ಮಾಡಿದ್ದೀನಿ. ಸೊ ಬಟ್ ನಾನು ರಿಟೈರ್ಮೆಂಟ್ ಆಗಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾನು ಈ ಒಕ್ಕಲ್ತನದಲ್ಲೇ ನಾನೇ ತೊಡ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಈಗ ಒಕ್ಕಲ್ತನೇ ಜಾಸ್ತಿ ಇಂಟ್ರೆಸ್ಟ್ ಇರೋದಕ್ಕೆ ಅದರಲ್ಲಿ ಲಾಭ ಹಾನಿಗಿಂತ ಒಂದು ಮನುಷ್ಯನ ನೆಮ್ಮದಿ ಜಾಸ್ತಿ ಇದೆ. ಅದಕ್ಕೆ ಅದರ ಸಲುವಾಗಿ ನಾನು ಒಕ್ಕಲ್ತನದ್ದೇ ನನಗೆ ಬಹಳ ಇಂಟ್ರೆಸ್ಟ್. ನಿಮ್ಮ ತೋಟಗಾರಿಕೆ ಎಷ್ಟು ಭೂಮಿ ಇದೆ? ಇದು ನಾವು ತೋಟಗಾರಿಕೆ ಮಾಡಿದ್ದ ಭೂಮಿ 10 acres ಇದೆ. 10 acres ಇದೆ. 10 acres ಭೂಮಿ ಇದೆ. ಸೊ 10 acres ಭೂಮಿನಲ್ಲಿ ಒಂದು 3 ಬೋರ್ ಇದೆ. ಒಂದು ನಮ್ಮ ತಂದೆಯವ್ರ ಕಾಲದ 30 ಬಾವಿ ಇದೆ. ಸೊ ಬಾವಿ ಮುಂಚೆಗೆ ನಮಗೆ ನಡುವು ಕೆಲವೊಂದು ಬರಗಾಲದಲ್ಲಿ ನೀರು ಹೋಗಿಬಿಟ್ಟಿತ್ತು. ನಾ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅದನ್ನು ಒಂದು ನಾನು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಸೊ ಅದರಿಂದ ನಮ್ಮದು 5 ಬಂದ್ ಆಗಿರ್ತಕ್ಕಂಥ ಬೋರು ಅದು ರೀಚಾರ್ಜ್ ಆಗಿ ನನಗೆ ಒಳ್ಳೆ ನೀರು ಕೊಡ್ತಾ ಇದೆ. ಆಮೇಲೆ ನಮ್ಮದು ಬಾವಿ ಒಣಗಿತ್ತು. ಅವ್ರು ನಂದು ಎಲ್ಲ ಸುತ್ತರ ಎಲ್ಲ ಅದನ್ನು ಒಡ್ಡು ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಈವನ್ ಬಾವಿ ನಮಗೆ ಬೇಸಿಗೆ ಕಾಲದಲ್ಲಿ ಕೂಡ ಇವತ್ತಿನವರೆಗೂ ನೀರು ಹೋಗಿಲ್ಲ. ಬೇಸಿಗೆ ಪ್ರತಿನಿತ್ಯ ನಂದು ಬಾವಿಯಲ್ಲಿ ಈಗ 40 ಬಾವಿ ಇದೆ. ಕೈಲೆ ತೆಗೆದಕ್ಕಂಥ ಬಾವಿ ಅದು. ಕೈಲಿ ನಮ್ಮ ತಂದೆಯವ್ರ ಕಾಲದಲ್ಲಿ ಕೈ ತೆಗೆದಂಥ ಬಾವಿ, ನಾವು ಚಿಕ್ಕವರಿದ್ವಿ ನಮಗೆಲ್ಲ ನೆನಪಿದೆ. ಅದು ಒಣಗಿದ್ದು ಈಗ ಅದನ್ನು ನಾ ಎಲ್ಲ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಾಲಜಿ ಎಲ್ಲ ಮಾಡಿ ಆನಂತರ ಎಲ್ಲ ನೀರು ಅಷ್ಟು ಅಲ್ಲೇ ಬಂದು ನನ್ನ ತೋಟದಲ್ಲೇ ಆ ಬಾವಿಯಲ್ಲೇ ಬಂದು ಬೀಳ್ಬೇಕು. ಸೊ ಆ ಬಂದು ಆ ನೀರು ರೀಚಾರ್ಜ್ ಆಗಿದ್ದು ಈಗ 2 ನನ್ನ ಬಾವಿ ಇವತ್ತಿನವರೆಗೂ ಬತ್ತಿಲ್ಲ. ಯಾವಾಗಲೂ ಬೇಸಿಗೆಯಲ್ಲಿ ಕೂಡ ಸಂಪೂರ್ಣ ನೀರು ಇರ್ತದೆ. ಓಹೋ. ಈಗ ನೀವು ಆ ರೀತಿ ಬಾವಿಯನ್ನು ರೀಚಾರ್ಜ್ ಮಾಡ್ಕೊಂಡಿದ್ರಿ ಮತ್ತು ಬೋರ್ವೆಲ್ನ ಸಹಿತ ರೀಚಾರ್ಜ್ ಮಾಡ್ಕೊಂಡ್ರಿ, ಏನು ತಂತ್ರಗಳನ್ನು ಬಳಸಿದ್ರಿ ನೀವು ಅಂತ? ಅದಕ್ಕೆ ಆ್ಯಕ್ಚುಲಿ ನಾವು ಏನು ಮಾಡಿದ್ವಿ ಅಂದರೆ, ಸೊ ಎಲ್ಲ ನೀರು ಹರಿದು ಬರೋದು ಒಂದು ಕ್ಯಾಚ್ಮೆಂಟ್ ಏರಿಯಾದಿಂದ ನೀರು ಒಂದು ಕಡೆ ಸಂಗ್ರಹ ಮಾಡಿದ್ವಿ. ಸೊ ಸಂಗ್ರಹ ಮಾಡಿ ಆ ಬೋರ್ಗೆ ಒಂದು 10 ಬೋರ್ಗೆ ಆ ಇದನ್ನು ಪೈಪು ಇದನ್ನು ತೆಗೆದು ಅದು ಕೇಸಿಂಗ್ ಪೈಪ್ಗೆಲ್ಲ ಫುಲ್ಲು ಹೋಲ್ ಹಾಕ್ಸಿ ಆ ನಂತರ ಅದಕ್ಕೆ ಸುತ್ತರೆ ಒಂದು ಮೆಶ್ ಕಟ್ಟಿದ್ವಿ ಒಂದು 3 ಪದರು. ಆ ನಂತರ ಅದಕ್ಕೆಲ್ಲ ಜಲ್ಲಿ ಕಡಿ ಅವನ್ನೆಲ್ಲ ತುಂಬಿದ್ವಿ. ತುಂಬಿ ಅದಕ್ಕೆ ಸ್ಟಾಕ್ ಆಗಿ ಇದಕ್ಕಾಗಿಂದ ಅದನ್ನು ಸುತ್ತರೆ ಅದಕ್ಕಾಗಿ ರಿಂಗ್ ಹಾಕಿ ಅದರಲ್ಲಿ ನೀರು ಬಂದು ಸ್ಟಾಕ್ ಆಗಬೇಕು. ಆ ನೀರು ಬಂದು ಫಿಲ್ಟರ್ ಆಗಿ ಆ ಬೋರ್ನಲ್ಲೇ ಹೋಗಬೇಕು. ಸೊ ಅದರಲ್ಲಿ ನಮ್ಮ ಏರಿಯಾದಲ್ಲಿ ಅಂದರೆ ನಂದೊಂದು ಟೇಲ್ ಎಂಡ್ಗಿದೆ. ಸೊ ನನ್ನ ಏರಿಯಾಗೆ ನೀರು 1,000 ನೀರು ಮಿನಿಮಮ್ 1,000 ನೀರು ನನ್ನ ಟೇಲ್ ಎಂಡ್ ನನ್ನ ತೋಟಕ್ಕೆ ಬರ್ತದೆ. ಆ ನೀರನ್ನು ನಿಜವಾಗ್ಲೂ ಅದನ್ನು ನಾವು ಯುಟಿಲೈಸ್ ಮಾಡಿಕೊಂಡಿದ್ದು ಅದು ಒಂದು ನನಗೆ ಅದು ಲಾಭ ಹಾನಿಗಿಂತ ಹೆಚ್ಚಿನ ಹೆಮ್ಮೆ ಇದಕ್ಕೆ ಅಂತ ಮುಂದಿನ ಒಂದು ತಲೆಮಾರಿಗೆ ಇದು ಕಾಯಂ ಉಳಿತದಲ್ಲಪ್ಪ ಅಂತ ಅಂದ್ಕೊಂಡು ಅದು ಒಂದೇ ನನಗೊಂದು ಹೆಮ್ಮೆ ಜಾಸ್ತಿ ಇರುತ್ತೆ. ಇದರಲ್ಲಿ ಕೆಲವೊಂದು 7 ಬೀಳುಗಳನ್ನು ನಾನು ಜಾಸ್ತಿ ಕಂಡಿದ್ದೀನಿ. ಆದರೂ ಅದನ್ನು ಎದೆಗುಂದದೆ ಮಾಡಿದರೆ ಇದರೊಳಗೆ ಮನಸ್ಸಿನ ನೆಮ್ಮದಿ ಆಯಿತು. ನಾವು ಇನ್ನೊಬ್ಬರ ಹತ್ತಿರ ಹೋಗಿ ದುಡಿಯೋದಕ್ಕಿಂತ ನಾವು ನಮ್ಮದೇ ಆದ ಒಂದು ಇದರಲ್ಲಿ 4 ಮಂದಿ ಕೆಲಸ ಕೊಟ್ಟು ನಾವು ಒಂದು ಇದನ್ನು ಮಾಡಿಕೊಂಡು ಒಂದು ನೆಮ್ಮದಿಯಿಂದ ಜೀವನ ಸಾಗಿಸ್ಬೋದು ಅಂತಕೊಂಡು ನನ್ನ ಒಂದು ಇವತ್ತಿನ ಅನುಭವ ಇದೆ. ದೇಸಾಯಿ ಅವರಿಗೆ ನಿಮಗೆ ಎಷ್ಟು ವರ್ಷ ವಯಸ್ಸಿದೆ? ಈಗ ನನಗೆ 62 ವಯಸ್ಸಾಗಿದೆ. 62 ವಯಸ್ಸು. ಈಗ ಸಂಪೂರ್ಣವಾಗಿ ನೀವು ತೋಟಗಾರಿಕೆಯಲ್ಲಿ ತೊಡ್ಕೊಂಡಿದ್ದೀರಿ. ಬಹಳ ಮುಖ್ಯವಾಗಿ ನೀವು ಮಾವಿನ ಮರಗಳನ್ನೇ ಆಯ್ಕೆ ಮಾಡ್ಕೊಂಡ್ರಿ, ಕಾರಣ ಏನು ಅಂತ ಹೇಳ್ಬೋದಾ ನೀವು? ಮಾವಿನ ಮರಗಳ ಕಾರಣ ಅಂದರೆ ಒಂದೇ, ಸೊ ಇದು ಲೋಕಲ್ನಲ್ಲಿ ಮಾರಿ ಹೋಗಿಬಿಡ್ತದೆ. ಸೀಸನ್ನಲ್ಲಿ ಎಲ್ಲ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ವೃದ್ಧರ ತನಕನೂ ಇದನ್ನು ಬಯಸ್ತಾರೆ. ಮಾರುಕಟ್ಟೆ ಸಮಸ್ಯೆ ಭಾಳ ಕಡಿಮೆ, ಲೋಕಲ್ಲೇನೆ ಮಾರಿಬಿಡ್ತದೆ. ಇಲ್ಲ ಒಂದು ವೇಳೆ ಸಮಸ್ಯೆ ಇದಕ್ಕಿತ್ತಂದ್ರೆ ಕಾಯಿ ನಾವು ಕೊಡ್ತೀವಿ. ಸೊ ರೇಟ್ ಆವಾಗಿನ ಸೀಸನ್ ಹೆಂಗಿರ್ತದೆ ಹಂಗೆ ಇದ್ರ ಮೇಲೆ ಹೋಗ್ತದೆ ಅದು. ಸೊ ಹಿಂಗಾಗಿ ನಾನು ಮಾವೇನೇ ಜಾಸ್ತಿ ಆಯ್ಕೆ ಮಾಡು. ಉಳ್ಕಿದ ಬೇರೆ ಯಾವುದಾದ್ರೂ ಇದನ್ನು ಮಾಡಿದರೆ ಆ್ಯಕ್ಚುಲಿ ನಾವು ಮಾರುಕಟ್ಟೆ ಸಮಸ್ಯೆ ಮತ್ತು ಬೇರೆ ಕಡೆ ಇದನ್ನು ಮಾಡಬೇಕಾಗ್ತದೆ. ಬಟ್ ನಾನು ಇದಕ್ಕಿರೋದ್ರಿಂದ ಇಲ್ಲಿ ಲೋಕಲ್ಲೇ ಎಲ್ಲ ಮಾರೋದ್ರಿಂದ ನಾ ಹಿಂಗಾಗಿ ಮಾವೇನೇ ಹೆಚ್ಚಿನ ನನಗೊಂದು ಇಂಟ್ರೆಸ್ಟ್ ಆಗಿ ಅದನ್ನೇ ನಾನು ಇದನ್ನು ಮಾಡ್ಕೊಂಡಿದ್ದೀನಿ. ಟೋಟಲಿ ನನ್ನ ಬೇನಿಷ ಇದೆ, ಕೇಸರ್ ಇದೆ, ಮಲ್ಲಿಕಾಯಿ ಇದೆ. ಯಾವುದು ಉತ್ತಮವಾಗಿರ್ತಕ್ಕಂಥ ಬೇಡಿಕೆ? ಬೇಡಿಕೆ ಅಂದರೆ ನಿಮಗೆ ಬಡವರ ಆಧಾರಿ ಅಂದರೆ ನಮಗೆ ಈ ರೇಟಿನಲ್ಲಿ ನಾವು ಕಂಪೇರ್ ಮಾಡ್ಬೇಕಂದ್ರೆ ಬೇನಿಷ ಜಾಸ್ತಿ ಇದಕ್ಕಾಗ್ತದೆ, ಜಾಸ್ತಿ ಇದಕ್ಕೆ. ಸ್ವಲ್ಪ ಕೇಸರು ಅದು ಚೆನ್ನಾಗಿರ್ತದೆ, ಬಟ್ ಅದನ್ನು ನಾವು ಸ್ವಲ್ಪ ಕಡಿಮೆ ರೇಟಿಗೆ ಕೊಟ್ಟರೆ ನಮಗೆ ಆ್ಯಕ್ಚುಲಿ ವರ್ಕೌಟ್ ಆಗೋಲ್ಲ. ಆಮೇಲೆ ಇಲ್ಲಿ ಜನರೆಲ್ಲರೂ ಆದ ರೇಟ್ ಅಂದ್ಕೊಳ್ಳೆ ಜನರು ಏನು ಮಾಡ್ತಾರೆ, ಸ್ವಲ್ಪ ರೇಟ್ನಲ್ಲಿ ಜಾಸ್ತಿ ಇದನ್ನು ಮಾಡ್ಕೊಳ್ತಾರೆ. ಹಿಂಗಾಗಿ ಸೊ ಬೇನಿಷ ವರ್ಕೌಟ್ ಆಗ್ತದೆ. ಕೇಸರ್ ಅದ್ರ ಕ್ವಾಲಿಟಿನೂ ಇದೆ, ಮಲ್ಲಿಕಾನು ಎಕ್ಸ್ಪೋರ್ಟ್ ಕ್ವಾಲಿಟಿ, ತೂಕ ಕಡಿಮೆ ಬರ್ತದೆ. ಆಮೇಲೆ ಇದಕ್ಕೆ ಇದರಲ್ಲಿ ಅಂದರೆ ಪಲ್ಪ್ ಜಾಸ್ತಿ ಇರ್ತದೆ, ಶೀಘ್ರಣೀಕರಣ ಮಾಡಲಿಕ್ಕೆ ಇದಕ್ಕೆಲ್ಲ ಕೇಸರಲ್ಲೇನು ಬರ್ತದೆ. ಆಮೇಲೆ ಇದರಲ್ಲಿ ಬೇನಿಷಾದಲ್ಲಿ ಜಾಸ್ತಿ ಇರ್ತದೆ. ಸೊ ಹಿಂಗಾಗಿ ಬೇನಿಷಾ ಇದು ಲೋಕಲ್ ಮಾರ್ಕೆಟ್ಗೆ ಹೋಗ್ತದೆ. ಕೇಸರ್ ಏನಿದೆ ಬೇರೆ ಕಡೆ ಕಳಿಸ್ತಾರೆ. ಅವ್ರು ಯಾರು ಖರೀದಿದಾರ ಬಂದಿರ್ತಾರೆ ಅವರು ಇದನ್ನು ಮಾಡ್ತಾರೆ. ಬಟ್ ಈ ವರ್ಷ ಈಗ ನಾನು ಇದನ್ನು ಮಾಡಿದ್ರಿಂದ ನಾನೇ ಲೋಕಲ್ ಜಾಸ್ತಿ ನಾನು ಮಾರಿದ್ದೀನಿ ಕೂತ್ಕೊಂಡು. ಬಟ್ ಆನಂತರ ಇಲ್ಲೇ ಲೋಕಲ್ ಏನು ಬಂದಿರ್ತಾರೆ ಅವ್ರು ಕಾಯಿನೂ ಕೊಟ್ಟಿದ್ದೀನಿ, ಹಣ್ಣು ಕೂಡ. ಮಾವಿನ ಮೇಳದಲ್ಲೆಲ್ಲ ಹೋಗಿದ್ರ? ಮಾವಿನ ಮೇಳದಲ್ಲಿ ಹಾಗೆ ಹೋಗಿ ಬಂದಿದ್ದೀನಿ. ಬಟ್ ನಾನೇನಾದರೂ ಸ್ಟಾಲ್ ಹಾಕಿಲ್ಲ, ಯಾಕೆಂದರೆ ನಾನು ಒಬ್ಬನೇ ಇರೋದು. ಆಮೇಲೆ ನನಗೊಂದು ನಂಬಿಕೆ ಸ್ಥಳ ಇಲ್ಲೇ ಇರೋದು. ಇಲ್ಲಿ ಬಂದರೆ ನಾನು ಡೈರಿ ಅದೇ ನಂದು. ಸೊ ಆ ಡೈರಿಯಲ್ಲಿ ಇದಕ್ಕೆ ಹೋಗಿಬಿಟ್ರೆ ಮತ್ತು ಇಲ್ಲೇ ನನ್ನ ಇದಕ್ಕೆ ನಂದು ಇಲ್ಲಿ ಲೋಕಲ್ ಇದು ನಂದು ಹ್ಯಾಪಜಾಡ್ ಆಗ್ತದೆ ಅನ್ನೋದ್ರ ಸಲುವಾಗಿ ನಾನು ಮಾವು ಮೇಳದಲ್ಲಿ ಜಾಸ್ತಿ ಆಗಲಿಕ್ಕೆಲ್ಲ ನಾನು ಸ್ಥಳೀಯವಾಗಿ ಮಾರುಕಟ್ಟೆನೇ ಅನಿಸ್ತು. ಮೇಡಮ್ ಈ ಮಲ್ಲಿಕಾ ಅಂದ್ರಲ್ಲ, ಅದು ಹೇಗೆ ತಳಿಯೋದು? ಮಲ್ಲಿಕಾ ಭಾಳ ಚೆನ್ನಾಗಿ ಬರ್ತದೆ, ಯಾಕಂದ್ರೆ ಅದು ಫರ್ಮ್ನೆಸ್ ಇರ್ತದೆ. ಸೊ ಅದು ಹಣ್ಣಾಗೋದು ಹಣ್ಣಾಗ್ತದೆ. ಹಣ್ಣಾಗಿಂದ ಅದು ಒಂದು ವಾರಗಟ್ಟಲೆ ಇಟ್ಟರೂ ಅದು ಬೇಗ ಕೆಡೋದಿಲ್ಲ, ಫರ್ಮ್ನೆಸ್ ಜಾಸ್ತಿ ಇರ್ತದೆ. ಸೊ ಮಲ್ಲಿಕಾ ಕೆಡಲ್ಲ. ಆನಂತರ ಕೇಸರ್ ಇರ್ತದೆ. ಬಟ್ ಕೇಸರ್ಗಿಂತ ಮಲ್ಲಿಕಾ ಅದು ಏನಾಗ್ತದೆ ಅಂದರೆ ಅದರಲ್ಲಿ ಹಾರ್ವೆಸ್ಟಿಂಗ್ ಆ್ಯಕ್ಚುಲಿ ಜೂನ್ನಲ್ಲಿ, ಇದು ಬರ್ತದೆ ಅಂದರೆ ಇದು ಏಪ್ರಿಲ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ನಲ್ಲಿ ಬೇನಿಷ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಅದು ಬೇನಿಷ ಮುಗಿಯೋ ಪುರುಸತ್ತಿಲ್ಲ, ಆಮೇಲೆ ಮತ್ತೆ ನಮ್ಗೆ ಇದು ಬರ್ತದೆ ಏನಂದರೆ ಮಲ್ಲಿಕಾ ಬರ್ತದೆ ಅವಾಗ. ಸೊ ಮಲ್ಲಿಕಾ ಬಂತಂದ್ರೆ ಅಪ್ ಟು ನಾವು ಜೂನ್ 20 ಹತ್ತರ ತನಕನು ನಾವು ಮಳೆ ಆದರೂ ಅದರಲ್ಲಿ ಹುಳ ಬರಲ್ಲ. ಸೊ ಬಟ್ ಈ ಮಲ್ಲಿಕಾದಲ್ಲಿ ಹುಳ ಬರಲ್ಲ. ಬಟ್ ಈ ಬೇನಿಷಾದಲ್ಲಿ ಮಳೆ ಆಗಿ ಇದಕ್ಕಾಗಿ ಅಕಾಲಿಕ ಮಳೆ ಅಥವಾ ಇಂಥವೇನಾದರೂ ಆಗಿಬಿಡ್ತಂದ್ರೆ ಬೇನಿಷಾದಲ್ಲಿ ಸ್ವಲ್ಪ ಅದಕ್ಕೆ ಹುಳ ಬರೋ ಚಾನ್ಸಸ್ ಜಾಸ್ತಿ. ಸೊ ಹಿಂಗಾಗಿ ಮಲ್ಲಿಕಾನು ಫರ್ಮನ್ಸ್ ಜಾಸ್ತಿ ಇರೋದ್ರಿಂದ ನಾನು ಈಗ ತಾವು ಹೇಳಿದ್ರಿ ಮಾವಿನ ಹಣ್ಣಿಗೆ ಕೆಲವೊಮ್ಮೆ ಮಳೆಗಾಲಕ್ಕೆ ಹುಳ ಬೇಗ ಆಗಿಬಿಡುತ್ತೆ, ಅದನ್ನು ನಿಯಂತ್ರಣ ಮಾಡೋದಕ್ಕೆ ಏನಾದರೂ ದಾರಿಗಳಿದಾವ? ನಿಯಂತ್ರಣ ಮಾಡೋಕ್ಕೆ ದಾರಿಗಳಿದ್ದಾವೆ. ಬಟ್ ಅದು ಹುಳ ಅದು ಜಾಸ್ತಿ ಇದಾದಂದ್ರೆ ಅದು ಮೇಲೆ ಎಲ್ಲ ಚೆನ್ನಾಗಿ ಕಾಣಿಸ್ತದೆ, ಬಟ್ ಒಳಗಡೆ ಬಂದ್ಬಿಟ್ಟಿರ್ತದೆ ಅದು. ಸೊ ಹಿಂಗಾಗಿ ಅವಾಗ ಮಾರ್ಕೆಟ್ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ತಿಂದ್ರೂ ಪಾಪ ಅವ್ರಿಗೆ ಆರೋಗ್ಯಕ್ಕೆ ಹಾನಿಗೀಡಾಗ್ತದೆ. ಸೊ ಹಿಂಗಾಗಿ ಅದು ಕಂಟ್ರೋಲ್ ಮಾಡ್ಬೋದು, ಅದೇನು ಮಾಡಲಾರ್ದಂತಲ್ಲ. ಬಟ್ ಅಕಾಲಿಕ ಮಳೆ ಅದು ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಅವಾಗ ಏನು ಯಾರಿಗೂ ಏನು ಮಾಡ್ಲಿಕ್ಕಾಗಲ್ಲ, ಹುಳ ಕಂಟ್ರೋಲ್. ಈಗ ನೀವು ಮಾವಿನ ತೋಟಗಾರಿಕೆ ಬೆಳೆಯಲ್ಲಿ ಬೆಳಿತಿದ್ರಿ ಮಾವಿನ ಹಣ್ಣನ್ನು, ತೋಟಗಾರಿಕೆ ಇಲಾಖೆಯಿಂದ ಈ ತೋಟಗಾರಿಕೆಗೆ ನಿಮಗೆ ಯಾವ ರೀತಿಯ ಸಹಾಯ ಮತ್ತು ಅನುದಾನ ತೊಗೊಂಡಿದ್ದೀರಿ? ತೋಟಗಾರಿಕೆ ಇಲಾಖೆಯಿಂದ ನಾ ಡ್ರಿಪ್ಪಿಗೆ ಕೆಲವೊಂದು ಇವನು ಸಬ್ಸಿಡಿ ತೊಗೊಂಡಿದ್ದೀನಿ. ಸೊ ಆನಂತರ ಅದೇ ಒಂದೇ ನಾನು ಜಾಸ್ತಿ ಏನು ತೊಗೊಂಡಿದ್ದು. ಆನಂತರ ನನಗೊಂದು ಇದನ್ನು ಮಾಡಿಕೊಟ್ಟಿದ್ದಾರೆ ತೋಟಗಾರಿಕೆ ಇಲಾಖೆಯವರು, ಆ್ಯಕ್ಚುಲಿ ಒಂದು ಕೆರೆ ಮಾಡಿಸಿದ್ದಾರೆ. ಸೊ ನಾನು ಕೆರೆ ಮಾಡಿದ್ದು ಅದರಲ್ಲಿ 4 ಲಕ್ಷ ನನಗೆ ಸಬ್ಸಿಡಿ ಕೊಟ್ಟಿದ್ರು. ಬಟ್ ಅದರಿಂದ ನಾನು 10 ಲಕ್ಷ ಒಂದು 12 ಲಕ್ಷ ರೂಪಾಯಿ ನಾನು ನನ್ನ ಸ್ವಂತ ಕೈಲಿ ಹಾಕಿಬಿಟ್ಟು, ಸೊ 165 ಫುಟ್ ಉದ್ದ 105 ಫುಟ್ ಅಗಲ 25 ಫುಟ್ ಕೆಳಗಡೆ ಮಾಡಿ ಅದಕ್ಕೆ ಒಂದು ಇದನ್ನ ಮಾಡಿದ್ದೀನಿ, ಕೆರೆ ಮಾಡಿಕೊಂಡಿದ್ದೀನಿ. ಸೊ ಅದು ಇದಕ್ಕಿಂತ ನಮ್ಮ ತೋಟದಿಂದ ಒಂದು ಸ್ವಲ್ಪ ದೂರ ಇದೆ. ಸೊ ಅದರಿಂದ ಪೈಪ್ ಲೈನ್ ಮಾಡಿ ನೀರು ತರಬೇಕಾಗಿದೆ ಈಗ. ಸೊ ಅದರಿಂದ ನಾನು ಕೆಲವೊಂದು ಇದು ಮಾಡ್ಕೊಂಡ್ಬಿಟ್ಟು ನಾನು ತೋಟಗಾರಿಕೆ ಇಲಾಖೆಯವರು ನನಗೆ ಲಿಂಗರಾಜಗೌಡರು ಅಂತಿದ್ರು. ಸೊ ಅವರು ನನಗೆ ಭಾಳ ಹೆಲ್ಪ್ ಮಾಡಿ ನನಗೆ ಡೈರೆಕ್ಷನ್ ಕೊಟ್ಟು ಇದು ಮಾಡಿದ್ದಾರೆ. ಸೊ ಬಟ್ ಈಗ ಲಿಂಗರಾಜಗೌಡರು ಅವರು ಬೇರೆ ಕಡೆ ಟ್ರಾನ್ಸ್ಫರ್ ಆಗೋಗಿದ್ದಾರೆ. ಈಗಿದ್ದವ್ರು ಕೂಡ ನನಗೆ ಭಾಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಈಗ ಮಾವಿನ ಮರದ ಜೊತೆಗೆ ಬೇರೆ ಯಾವ್ಯಾವ ಗಿಡಗಳಿದ್ದಾವೆ ದೇಸಾಯಿ ಅವರೇ, ಮತ್ತು ಅದು ಯಾವ ರೀತಿ ನಿಮಗೆ ಆದಾಯ ತಂದು ಕೊಡ್ತಾ ಇದೆ? ಬೇರೆ ಗಿಡ ಅಂದರೆ ನಂದು ನಿಂಬೆ ಇದೆ. ಸೊ ನಿಂಬೆ ಇದೆ, ಬಟ್ ಆ ನಿಂಬೆನೂ ಚೆನ್ನಾಗಿ ಬರ್ತಾ ಇದೆ. ಬಟ್ ಆನಂತರ ಕರಿಬೇವು ಇದೆ, ಕರಿಬೇವಿನಲ್ಲಿ ಹಾಕಿದ್ದೀನಿ. ಫಸ್ಟಿಗೆ ಹಾಕಿದ್ದು ನಾನು ಈಗ 2013 24 ನಾನು ಒಂದು ಹೆಕ್ಟರ್ ಇದನ್ನು ಕುಡಿಸಿದ್ದೆ ಮಾವು. ಸೊ ಅದರಲ್ಲಿ ಒಂದು 100 ಫುಟ್ಗೆ ಒಂದು ನಿಂಬೆ ಕುಡಿಸಿದ್ದೆ, ಮತ್ತು ಅದಕ್ಕೆ ಕರಿಬೇವು ಕುಡಿಸಿದ್ದೆ. ಸೊ ಅದರಲ್ಲಿ ನಿಂಬೆ ಕರಿಬೇವು ಎಲ್ಲ ಬರ್ತಾಯಿದೆ. ಅದನ್ನು ಟೋಟಲಿ ಒಬ್ರು ಯಾರು ಬಂದರೆ ನಾಲ್ಕು ವರ್ಷಕ್ಕೆ ನಾನು ಇಷ್ಟು ಕಾಂಟ್ರಾಕ್ಟ್ ಅಂತ ಕೊಟ್ಬಿಟ್ಟಿರ್ತೀನಿ. ಸೊ ಅದರಲ್ಲಿ ನನಗೆ ಸ್ವಲ್ಪ ಅಮೌಂಟ್ ನನಗೆ ಬರ್ತದೆ ಮೇಂಟೆನೆನ್ಸ್ಗೆ ಇದಕ್ಕೆ. ಆನಂತರ ಉಳಿಕಿದ್ದೇನದ ಇನ್ನೊಂದು ಬೇರೆ ಕಡೆ ಇನ್ನೊಂದು ಪ್ಲಾಟ್ ಮಾಡಿದ್ದೀನಿ ಅದನ್ನೇ. ಸೊ ಈಗ ಅದರಲ್ಲಿ 16 ಮತ್ತು 20 ನಾನು ಸಾಲಿನಿಂದ ಸಾಲಿಗೆ 20 ಫುಟ್ ಅಗಿಯಿಂದ ಅಗಿ 16 ಫುಟ್ ಕೂಡಿಸಿ ಕೇಸರ್ ಮತ್ತು ಮಲ್ಲಿಕಾ ಮತ್ತು ಬೇರೆ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ನೆಕ್ಸ್ಟ್ ಇಯರ್ಗೆ ಅದು ನನಗೆ ಈಲ್ಡಿಂಗ್ ಸ್ಟಾರ್ಟ್ ಆಗಬಹುದು. ನೀವು ನಿಮ್ಮ ತೋಟದಲ್ಲಿ ಜೇನಿನ ಪೆಟ್ಟಿಗೆಗಳನ್ನು ಇಟ್ಟಿದ್ದೀರಿ, ಅದ್ರ ಬಗ್ಗೆ ಹೇಳಿ. ನಿಮಗೆ ಈ ಜೇನು ಸಾಕಾಣಿಕೆಗೆ ಯಾವಾಗಲಿಂದ ಮುಂದಾಗಿದ್ದೀರಿ, ಮತ್ತು ಅದು ಯಾವ ರೀತಿ ನಿಮಗೆ ಅಲ್ಲಿ ಉಪಯೋಗವಾಗಿದೆ? ಜೇನು ಸಾಕಾಣಿಕೆ ನಾನು ಇಟ್ಟಿದ್ದೆ, ಬಟ್ಟು ಇವತ್ತಿನ ಮೂಮೆಂಟ್ಗೆ ಜೇನು ನಮ್ಮನೆಯಲ್ಲಿ ಜಾಸ್ತಿ ಇಲ್ಲ. ಅದರಿಂದ ಜಾಸ್ತಿ ನಾನು 1 ವರ್ಷ ಮಾತ್ರ ನನಗೆ ಅದು ಜೇನು ತುಪ್ಪದಕ್ಕಿಂತ ಅದು ಜೇನು ಹುಳುಗಳ ಏನು ನಮಗೆ ಅದಕ್ಕೆ ಅದು ಪಾಲಿನೇಷನ್ ಆಗ್ತದೆ, ಅದರಿಂದ ನಾನು ಈಲ್ಡ್ ಹೆಚ್ಚಾಗಿದೆ. ತುಪ್ಪ ಇದನ್ನ ಮಾಡೋದಕ್ಕಿಂತ ನಾನು ಇದನ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಪಾಲಿನೇಷನ್ ಆಗ್ತದಲ್ಲ, ಅದರಿಂದ ಅಡ್ವಾಂಟೇಜ್ ಜಾಸ್ತಿ. ಬಟ್ ಅದರಲ್ಲಿ ನನಗೆ ಜೇನು ಇದನ್ನ ಸಾಕಾಣಿಕೆಯಲ್ಲಿ ಜಾಸ್ತಿ ಅನುಭವ ಇಲ್ಲದಕ್ಕೆ ನಾನು ಅದನ್ನ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಬಟ್ ಜೇನು ಸಾಕಾಣಿಕೆಯಿಂದ ತೋಟಗಾರಿಕೆ ಬೆಳೆಗಳಿಗೆ ಉಪಯೋಗ ಮಾತ್ರ ಜಾಸ್ತಿ. ಯಾವ್ಯಾವ ರೀತಿ ಉಪಯೋಗ ಇದೆ? ಅದರಿಂದ ಪಾಲಿನೇಷನ್ ಆಗ್ತದೆ. ಮೇನ್ ಪಾಲಿನೇಷನ್ ಇಂಪಾರ್ಟೆಂಟ್, ಮುಖ್ಯವಾಗಿ ಪಾಲಿನೇಷನ್. ಅದರಿಂದ ಈಲ್ಡ್ ಹೆಚ್ಚಾತಪ್ಪ ಅಂದ್ರೆ ನಮ್ಮ ಇನ್ಕಮ್ ಜನರೇಟ್ ಆಗಿ ಆಗುತ್ತೆ. ಸೊ ಒಂದು ಟನ್ ಆಗಲಿ ಇನ್ನೊಂದು 50 kg ಹೆಚ್ಚಿಗೆ ಆತಂದ್ರೆ ಸೊ ನಮ್ದು ಅಲ್ಲಿ ಆಕ್ಚುಲಿ ಅಲ್ಲಿ ಬರ್ತದೆ. ಬಟ್ ನನಗೆ ಜಾಸ್ತಿ ಅನುಭವ ಇಲ್ಲದ ಕಾರಣ ನಾನು ಇವತ್ತಿಗೆ ಜೇನು ಜಾಸ್ತಿ ನನ್ನ ಹತ್ತಿರ ಇಲ್ಲ. ಪರಾಗಸ್ಪರ್ಶ ಚೆನ್ನಾಗಿ ನಡೆಯುತ್ತದೆ, ಚೆನ್ನಾಗಿ ನಡೀತದೆ, ಅದು ಮಾತ್ರ 100%. ಹಾಗಾಗಿ ಯಾವುದೇ ತೋಟಗಾರಿಕೆ ಕೃಷಿಕರಾಗಿರ್ಬೋದು, ತರಕಾರಿ ಬೆಳೆಯೋರಾಗಿರ್ಬೋದು, ಜೇನು ಸಾಕಾಣಿಕೆ ಮಾಡೋದು ಸೂಕ್ತ, ಬಹಳ ಸೂಕ್ತ. ಅದರಿಂದ ಇಳುವರಿ ಅದರ ಬಂದು ಅದನ್ನ ಇಡಬೇಕಾದ್ರೆ ಮುಂಚೆ ಸ್ವಲ್ಪ ಅನುಭವಸ್ಥರ ಕಡೆಯಿಂದ ತನ್ನ ಅನುಭವ ತಗೊಂಡ್ಬಿಟ್ರೆ ಅದ್ರ ಬಹಳ ಅದಕ್ಕೆ ಬಗ್ಗೆ ಇದು ಇರ್ತದೆ. ಬಟ್ ನಂದೊಂದು ಡ್ರಾಬ್ಯಾಕ್ ಅಂದ್ರೆ ನಾನು ಅನುಭವಸ್ಥರ ಕಡೆಯಿಂದ ನಾನು ಬರೀ ಮಾತು ಕೇಳಿದೆ, ಆದ್ರೆ ಜಾಸ್ತಿ ನನಗೆ ಅದರ ಬಗ್ಗೆ ಅನುಭವ ಆಗಲಿಲ್ಲ. ಸೊ ಹಿಂಗಾಗಿ ನನಗೆ ಅದರ ಇವತ್ತಿಗೆ ಜಾಸ್ತಿ ಹುಳಗಳೇ ಇಲ್ಲ ನನ್ನ ಹತ್ತಿರ. ನಿಂದಿರ್ತಾ ಇಲ್ಲ, ನಿಂದಿರ್ತಾ ಇಲ್ಲ. ಅದ್ರ ಜೊತೆಗೆ ನೀವು ಹೈನುಗಾರಿಕೆ ಮಾಡ್ತಾ ಇದ್ರಿ. ಹೈನುಗಾರಿಕೆ ಬಗ್ಗೆ ಹೇಳಿ, ಯಾವ್ಯಾವ ತಳಿ ಆಕಳುಗಳನ್ನ ಎಷ್ಟು ಸಾಕೊಂಡಿದ್ರಿ? ನನ್ನ ಹತ್ತಿರ HF ಇದೆ, ಸೊ ಆನಂತರ ಜರ್ಸಿ ಇದೆ. ಸೊ ನಾನು ಮುಂಚೆ 2 ಆಕಳದಿಂದ ಸ್ಟಾರ್ಟ್ ಮಾಡಿದೆ. ಮೊದಲೇ ದಿವಸ ನಾನು ಆಕಳ ಹಿಂಡಿದ್ದು ಬರೀ 3 liter ಹಾಲು. ಸೊ ಇವತ್ತಿಗೆ ನಾನು 40 liter ಹಾಲು ಕೊಡ್ತಾ ಇದ್ದೀನಿ. ಮುಂಚೆ ನಮ್ದೆಲ್ಲ ಒಕ್ಕಲ್ತನದಲ್ಲಿ ಅನುಭವ ಅಂದ್ರೆ ನಮ್ದು ಮನೆಯಲ್ಲಿ ಎತ್ತಿದ್ದು, ಟ್ರ್ಯಾಕ್ಟರ್ ಇತ್ತು, ಆನಂತರ ಬಿಡಿ ದನಗಳು ಇವೆಲ್ಲ ಇದ್ದು, ಆಕಳ ಇವೆಲ್ಲ ಜವಾರಿ ದನಗಳಿದ್ದು, ನೌಕರಿ ಇದ್ರೊಳಗೆ ಕೆಲವೊಂದು ತೆಗೆದು ಬಿಟ್ಟಿದ್ವಿ. ಆನಂತರ ಈಗ ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದೀನಿ, 2 ಆಗಿದೆ. ಸೊ ಈಗ ನಾನು ಸಾವುಕ ಸ್ಟಾರ್ಟ್ ಮಾಡ್ಕೊತ ಹೋಗಿ ಮುಂಚೆ 2 ಆಕಳ ತಂದೆ, ಆಮೇಲೆ 2 ಆಕಳ ತಂದೆ. ಸೊ ಹಿಂಗಾಗಿ ಬಿಟ್ಟು ಈಗ ನಾನು ಪ್ರತಿನಿತ್ಯ ನಾನು ಏನಿಲ್ಲ ಅಂದರೂ ನಾನು 40-50 liter ಹಾಲು ನಾನು ಈಗ ತೆಗಿತಾ ಇದ್ದೀನಿ. ಸೊ ಈಗ ತೆಗಿತಾ ಇದ್ದೀನಿ. ನಂದು ಫುಡ್ಡು ಮತ್ತು ನಂದು ಇದು ಖರ್ಚು ಹೋಗಿ ನನಗೆ ಅಟ್ಲೀಸ್ಟ್ ಸಮಥಿಂಗ್ ನನಗೆ ನನ್ನ ಪಗಾರ ನನಗೆ ಬೀಳ್ತದೆ. ನಾನು ಫುಡ್ ಹೋಗ್ತದೆ, 1,000-1,500 rupees ಫುಡ್ ಹೋಗ್ತದೆ. ಈಗ ನನ್ನ ಹತ್ತಿರ ಆ್ಯಕ್ಚುಲಿ 5 ಆಕಳ ಹಿಂಡ್ತದೆ, ಸೊ 4 ಆಕಳ ಕರುಗಳಿದ್ದಾವೆ. ಸೊ ನಾನು ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಮಾಡಬೇಕಾಗಿದೆ ರೈತರಿಗೆ ಅಂದ್ರೆ ಒಕ್ಕಲ್ತನ ಜೊತೆ. ಸೊ ಹೈನುಗಾರಿಕೆ ಒತ್ತು ಕೊಟ್ಟರೆ ಅದು ಒಂದು ಸೈಡ್ ಇನ್ಕಮ್ ಆಗಿ ತಿಂಗಳಿಗೆ ಪಗಾರ ಬಂದಂಗೆ ಬರ್ತದೆ. ಹಿಂಗಾಗಿ ಅದು ಹೈನುಗಾರಿಕೆ ಒಳಗೆ ಒತ್ತು ಕೊಡೋದು ಜಾಸ್ತಿ ಸೂಕ್ತ ಅಂತ ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯ. ಸೊ ಆನಂತರ ಹೈನುಗಾರಿಕೆಯಲ್ಲಿ ಅಲಕ್ಷ ಮಾಡಿದರೆ ಅದರಿಂದ ನುಕ್ಸಾನೂ ಜಾಸ್ತಿ ಇದೆ, ಲಾಸ್ ಜಾಸ್ತಿ ಇದೆ. ಏನಂದರೆ ಒಂದು ದಿವಸ ಅದನ್ನು ನಾವು ಆಕಳದು ಮೇಯ್ತೈತೋ ಇಲ್ಲೋ ಇದನ್ನೆಲ್ಲ ನೋಡಬೇಕಾಗ್ತದೆ. ಸೊ ಅದನ್ನು ಮೈ ಮುಟ್ಟಿ ಕೈ ಆಡಿಸಿ ಇದನ್ನು ಮಾಡಿದರೆ ಅದಕ್ಕೆ ನನಗೆ ಅಷ್ಟೇ ಸ್ಪಂದನ ಕೊಡ್ತದೆ ಅದು. ಸೊ ಅದರಂಗೆ ನಾವು ಅದನ್ನು ಮಾಡ್ಕೊಂಡು ಹೋಗಬೇಕು. ಸೊ ಮಾಡ್ಕೊಂಡು ಇದು ಮಾಡಿದರೆ ಅದಕ್ಕೆ ಕೆಲವೊಂದು ಕೆಚ್ಚಲು ಬಾವು ಇವೆಲ್ಲ ರೋಗಗಳು ಬರ್ತಿರ್ತದೆ. ಸೊ ಅದನ್ನೆಲ್ಲ ನಾವು ಒಂದು ಸ್ವಲ್ಪ ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿ ಇದ್ದ ಡಾಕ್ಟರ್ನ ಇಲ್ಲ ಲೋಕಲ್ ಆಗಿ ನಾವು ಅದ್ರ ಬಗ್ಗೆ ಅನುಭವ ತಗೊಂಡು ನಾವೆಲ್ಲ ಇದು ಮಾಡಿದರೆ ನಮ್ಗೆ ಅದ್ರ ಬಗ್ಗೆ ಹೈನುಗಾರಿಕೆ ರೈತನಿಗೆ ಕೈ ಹಿಡಿದು ಮುಂದಡಿಸ್ಲಿಕ್ಕೆ ಹೈನುಗಾರಿಕೆ ಮಾತ್ರ ಒಂದು ಒಳ್ಳೆಯ ಇದು ಅಂತ ನನಗೆ ವೈಯಕ್ತಿಕ ಅಭಿಪ್ರಾಯ. ಆಕಳುಗಳಿಗೆ ನೀವು ಕೊಡೋ ಆಹಾರದ ಬಗ್ಗೆ ಹೇಳಿ. ಏನು ನಾವು ಆಕಳಿಗೆ ಆಹಾರಗಳನ್ನು ಮುಂಚೆ ಹುಳ್ಳಿ ಏನಕ್ಕೆ ಕೊಡ್ತೀವಿ, ಆಮೇಲೆ ಅದು ನಾವು ಚಾಪ್ ಕಟ್ಟರ್ ಮಿಷಿನ್ ಇದೆ ಅದರಲ್ಲೇ ನಾವು ಹಿಟ್ಟು ಹಾಕ್ಕೊಳ್ಬೋದು. ಸೊ ಆನಂತರ ಮೆಕ್ಕೆಜೋಳ ಇದನ್ನು ಕೊಡ್ತೀವಿ, ಹಿಂಡಿ ಅದನ್ನು ಕೊಡ್ತಿದ್ದೀವಿ. ಸೊ ಆನಂತರ ಇದು ಗೌರ್ಮೆಂಟ್ ಫುಡ್ ತಂದಿರ್ತೀವಿ, ಸೊ ಅದನ್ನೇ ಕೊಡ್ತೀನಿ. ನಾವು ಒಂದು ಆಕಳಿಗೆ ಬೆಳಿಗ್ಗೆ 1-3 kg, ಸಾಯಂಕಾಲ 1-3 kg ಕೊಡ್ತೀವಿ. ಸೊ ಆನಂತರ ಅದಕ್ಕೆ ದಿವಸ ಮತ್ತು ಮೈ ತೊಳಿಬೇಕು ಇದಕ್ಕಾಗ್ತದೆ, ಮತ್ತು ಅದನ್ನೆಲ್ಲ ಆಕಳುಗಳಿಗೆ ಕೆಚ್ಚಲು ಬಾವು ಇದು ಬರಬಾರ್ದು ಅಂತಕೊಂಡು ಅದಕ್ಕೆ ಮ್ಯಾಟ್ ಹಾಕಿದ್ದೀವಿ. ಆ್ಯಕ್ಚುಲಿ ನನ್ನ ಮನೆ 40-23 ಒಂದು 15-16 ಆಕಳುಗಳು ಕರು ಎಲ್ಲ ನಿಂದಿರ್ಬೋದು. ಸೊ ಒಳ್ಳೆ ನಾನು ಇಲ್ಲೇ ಲೋಕಲ್ ಕೆಲಸಗಾರರೇ ನನ್ನ ಹತ್ತಿರಿದ್ದಾರೆ. ಸೊ ಆ ಕೆಲಸಗಾರರೇ ನಂಬಿಕೆಯಿಂದ ನನ್ನ ಹತ್ತಿರ ಮಾಡ್ಕೊಂಡು ಹೋಗ್ತಾರೆ. ಈಗ ನಿಮ್ಮ ಹೈನುಗಾರಿಕೆಗೆ ಆಕಳುಗಳನ್ನ ಕಟ್ಕೊಳ್ಳೋಕೆ ಒಂದು ಶೆಡ್ ಮಾಡ್ಕೊಂಡಿದ್ದೀರಾ, ಅದ್ರ ವಿಸ್ತೀರ್ಣ ಹೇಗಿದೆ ಮತ್ತು ಅದನ್ನ ಹೇಗೆ ಮೇಂಟೈನ್ ಮಾಡ್ತೀರಿ ಸರ್? ಆ್ಯಕ್ಚುಲಿ ಸ್ವಚ್ಛತೆ ಹೇಗೆ ಕಾಪಾಡ್ಕೊಂಡು ಬರ್ತೀರಿ? ನಂದು ಆಕಳದ ಆ್ಯಕ್ಚುಲಿ ನನ್ನ ಶೆಡ್ಡು 40 feet ಉದ್ದ ಇದೆ, ಸೊ 23 feet ಅಗಲ ಇದೆ. ಸೊ ಅದರಲ್ಲಿ 16 ಆಕಳ ನಿಂದಿರ್ತದೆ. ಸ್ವಲ್ಪ ನಾನು ಹೆವಿ ಮೆಟೀರಿಯಲ್ ಹಾಕಿಬಿಟ್ಟು ನಾನು ಮಾಡಿದ್ದು ಸ್ವಲ್ಪ ಹೆವಿ ಮೆಟೀರಿಯಲ್ ಆಗಿದೆ, ಸ್ವಲ್ಪ ಕಾಸ್ಟ್ ಹೆಚ್ಚಿಗೆ ಆಗಿದೆ ನಾನು ಮಾಡಿದ್ದು. ಆಮೇಲೆ ನಾನು ಮಾಡಿದ್ದ ಆಮೇಲೆ ಅನಿಸ್ತು ನನಗೆ, ಆದರೆ ನಾನು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅದಕ್ಕೆ ಅಂತಕೊಂಡ್ಬಿಟ್ಟು. ಬಟ್ ಅದು ನಾವು ತಗಡು ಆಮೇಲೆ ಇದನ್ನೆಲ್ಲ ಹಾಕಿದ್ದು ಟೋಟಲ್ ಮ್ಯಾಟ್ ಹಾಕಿದ್ದೀವಿ, ಮ್ಯಾಟ್ ಧರಿಸಿ ಹಾಕಿದ್ದೀನಿ. ಕೆಲವೊಂದು ಸಬ್ಸಿಡಿ ಒಳಗೂ ನಾನು ತೊಗೊಂಡಿದ್ದೀನಿ ಮ್ಯಾಟು ಇದರಲ್ಲಿ KMF. ಸೊ ಆಮೇಲೆ KMF ಡಾಕ್ಟ್ರು ಬರ್ತಾರೆ, ಅವರು ಬಂದು ನೋಡ್ತಿರ್ತಾರೆ. ಆಮೇಲೆ ಇಲ್ಲಿ ಲೋಕಲ್ ಡಾಕ್ಟ್ರ್ ಇದ್ದಾರೆ, ಸೊ ಅವ್ರ ಬೈಫಿನಿಂದ ಆ ಡಾಕ್ಟ್ರು ಬಂದು ನೋಡ್ತಾರೆ. ಅವರು ಎಲ್ಲ ಇದು ಮಾಡಿಕೊಂಡು ನಮಗೆ ಹೆಚ್ಚಿನ ಏನಾದರೂ ಗೈಡೆನ್ಸ್ ಬೇಕಂದರೆ ನಾನು ಅವ್ರಿಗೆ ಹೇಳ್ತೀನಿ. ಆನಂತರ ಜಾಸ್ತಿ ಇದಕ್ಕಿದ್ರೆ ಅನುಭವಿಸಿದ ರೈತರ ಕಡೆಯಿಂದನೂ ಅದರ ಬಗ್ಗೆ ನಾನು ತಿಳ್ಕೊಂಡು ಇದನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ. ಈಗ ನಿಮಗೆ ಹತ್ತಿರದಲ್ಲೇ ಡೈರಿ ಇದೆಯಾ? ಹತ್ತಿರದಲ್ಲಿ ನಮ್ಮೂರಲ್ಲೇ ಇದೆ ಡೈರಿ, ಇಲ್ಲೇ ನಿಟ್ಟಾಲಿಯಲ್ಲೇ ಡೈರಿ ಇದೆ, ಇಲ್ಲೇ ಹಾಲು ಹಾಕ್ತೀವಿ, ಸಂಗ್ರಹ ಆಗ್ತದೆ, ನಮ್ಮ ಮನೆ ಖರ್ಚುನು ಹೋಗ್ತದೆ, ಆಮೇಲೆ ನಮ್ಮ ಲೇಬರ್ನು ಇದಕ್ಕೆ ಹೋಗ್ತದೆ, ಲೇಬರ್ ಮನೆ ಖರ್ಚುನು ಹಾಲು ಹೋಗ್ತದೆ ಅದಕ್ಕೆ. ಸೊ ಹಿಂಗಾಗಿ ನನಗೆ ಡೈರಿಯಲ್ಲಿ ಮೇಂಟೆನೆನ್ಸ್ ಆಗ್ತದೆ, ನಮ್ಮ ತಿಂಗಳಿಗೊಂದು ಒಂದು ನೆಮ್ಮದಿಯಿಂದ ನಾವು ಮನೆತನ ಜೀವನ ನಡೆಸ್ಬೋದು. ಇದರಲ್ಲಿ ನಿಮ್ಮ ಈ ಆಕಳುಗಳಲ್ಲಿ ಕೊಡುವಂಥ ಹಾಲು ಅದು ಫ್ಯಾಟ್ನೆಸ್ ಎಲ್ಲ ಹೇಗಿದೆ? ಫ್ಯಾಟ್ನೆಸ್ ಎಲ್ಲ ಚೆನ್ನಾಗಿರುತ್ತೆ, 3.5 ಮೇಲೆ ಬರುತ್ತೆ, ಚೆನ್ನಾಗಿ ಬರ್ತದೆ, ಎಸ್ ಎನ್ ಎಫ್ ಚೆನ್ನಾಗಿ ಬರ್ತದೆ. ಬಟ್ ನಾವು ಆ ಎಸ್ ಎನ್ ಎಫ್ ಅದೆಲ್ಲ ಜಾಸ್ತಿ ಬರಬೇಕಂದ್ರೆ ಸ್ವಲ್ಪ ನಾವು ಫುಡ್ ಇದನ್ನು ಹಾಕಬೇಕಾಗ್ತದೆ. ಸೊ ಅದನ್ನು ಗೌರ್ಮೆಂಟ್ ಫುಡ್ ಇದನ್ನೆಲ್ಲ ಮಿನರಲ್ಸ್ ಅದನ್ನೆಲ್ಲ ಹಾಕಬೇಕಾಗ್ತದೆ, ಅದರಿಂದ ನಾವು ಅದು ಕೆ ಎಮ್ ಎಫ್ನಿಂದ ತೊಗೊಂಡಿರ್ತೀವಿ. ಅಲ್ಲಿಂದ ಕೊಡೋ ಆಹಾರ ಅದು ನಿಮಗೇನಾದರೂ ರಿಯಾಯಿತಿ ದರದಲ್ಲಿ ಕೊಡ್ತಾರಾ ಅಥವಾ ಹೇಗೆ? ಇಲ್ಲ, ರಿಯಾಯಿತಿ ದರದಲ್ಲಿ ಏನಿಲ್ಲ, ಅದಕ್ಕೆ ನಾರ್ಮಲ್ ಆಗಿ ಏನಿರ್ತದೆ ಮಾರ್ಕೆಟ್ ರೇಟ್, ಅದನ್ನು ಯಾಕಂದ್ರೆ ವೇರಿಯೇಷನ್ ಆಗ್ತಿರ್ತದೆ, ಸೊ ಆ ವೇರಿಯೇಷನ್ ಮೇಲೆ ಅದನ್ನು ಕೊಡ್ತಾ ಇರ್ತಾರೆ. ದೇಸಾಯಿ ಅವರೇ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ನಿಮಗೆ ಹೈನುಗಾರಿಕೆ ಇದೆ, ತೋಟಗಾರಿಕೆ ಇದೆ, ಮತ್ತು ಜೊತೆಗೆ ಏನು ಮಾಡ್ಕೊಂಡಿದ್ದೀರಿ ಕೃಷಿ ಜೊತೆಗೆ? ಕೃಷಿ ಜೊತೆಗೆ ಅಂದರೆ ನಾನು ಜಾಸ್ತಿ ಇದಕ್ಕಂದ್ರೆ ಮತ್ತೆ ಹೊರವಲ ಇದೆ, ಬೇರೆ ಇದಕ್ಕಿದೆ, ಒಣ ಬೇಸಾಯ ಇದೆ ನಮ್ದೆಲ್ಲ, ಒಣ ಬೇಸಾಯ ಇದೆ. ಸೊ ಒಣ ಬೇಸಾಯ ಅಲ್ಲಿ ಒಂದು 10 ಎಕರೆ ಮೆಕ್ಕೆಜೋಳ ಬಿತ್ತಿದ್ದೀನಿ ಇವತ್ತಿನ ಪ್ರೆಸೆಂಟ್ಗೆ, ಸೊ ಹೆಸರಿದೆ. ಸೊ ಮತ್ತೆ ಬೇರೆ ಒಣ ಬೇಸಾಯ ಕೆಲವೊಂದು ಹೊಲ ನಾನು ಲೀಜಿ ಕೊಟ್ಟು ಇದು ಮಾಡಿಸ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ಇದು ನಡೀತಾ ಇದೆ. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಅಂದರೆ ನಿಮ್ಮ ಎಷ್ಟು ಜನ ಸದಸ್ಯರಿದ್ದೀರಿ, ಯಾರ್ಯಾರು ನಿಮ್ಮ ಈ ಕೃಷಿಯಲ್ಲಿ ತೊಡ್ಕೊಳ್ತಾ ಇದ್ದೀರಿ? ಇದು ಆ್ಯಕ್ಚುಲಿ ನಮ್ಮ ತಂದೆ ಕೂಡ ನಮ್ಮ ವಿದ್ಯಾನಂದ ಗುರುಕುಲದಲ್ಲೇ ಅವರು ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗಿ ಈಗ ಅವರಿಲ್ಲ, ಸ್ವರ್ಗಸ್ಥರಾಗಿದ್ದಾರೆ. ಅವ್ರು ಕೂಡ ನಾವು ಮುಂಚೆ ನಮ್ಮ ತಂದೆ ಕಾಲದಲ್ಲಿ ಏನು ಮಾಡ್ತಿದ್ವಿ ಅಂದರೆ ನಮ್ಮ ಏರಿಯಾದಲ್ಲಿ ಸೀಡ್ ಪ್ರೊಡಕ್ಷನ್ ಪ್ಲಾಟ್ ಇರಲಿಲ್ಲ. ಸೊ ನಾವು ಮುಂಚೆ ಇಂಡೋ ಅಮೇರಿಕನ್ ಪ್ಲಾಟು ನಾನು ಇನ್ನೂ ಚಿಕ್ಕ ವಯಸ್ಸಿನಲ್ಲಿದ್ದಾಗ, ಅಂದರೆ ನಮ್ಮದು 22-23 ವಯಸ್ಸಲ್ಲಿ ಇದ್ದಾಗ ನಾನು ಇಂಡೋ ಅಮೇರಿಕನ್ ಪ್ಲಾಟು ಇದು ನಮ್ಮ ತಂದೆಯವರೇ ಇಲ್ಲಿ ತಂದು ಅಲ್ಲಿ ಅಂದಾನಪ್ಪ ಅವರು ನಮ್ಮ ತಂದೆಯವರು ಇದಕ್ಕಾಗಿ ಇಲ್ಲಿ ನಾವು ಅವಾಗ ಸೀಡ್ಸ್ ಪ್ಲಾಟ್ ಮಾಡ್ತಾ ಇದ್ವಿ ಸ್ಟಾರ್ಟಿಂಗು. ಆಮೇಲೆ ನಮ್ಮ ತಂದೆ ಅದನ್ನೆಲ್ಲ ಅವಾಗ ಕೂಡ ಅವರು ಡೈಲಿ ಬಂದು, ಅವಾಗ ಇನ್ನೂ ಬಸ್ ಇರಲಿಲ್ಲ, ಬಸ್ ಇರಲಿಲ್ಲ, ಅಲ್ಲಿಗೆ ಕ್ರಾಸಿಗಿಳಿದ್ಬಿಟ್ಟು 2-3 ಕಿಲೋಮೀಟ್ರ್ ನಡ್ಕೊಂಡು ಬಂದು ಅವಾಗ ನಾವು ಮಾಡ್ತಾ ಇದ್ವಿ. ಸೊ ಆನಂತರ ಬೋರು ಬಾವಿ ಹಾಕಿ ತೆಗೆದರು, ಆ ಬಾವಿಯಿಂದ ನೀರು ಚೆನ್ನಾಗಿ ಬರ್ತಾ ಇತ್ತು. ಆನಂತರ ಇದನ್ನು ಮಾಡಿ ಅವು ಪ್ಲಾಟ್ ಅದನ್ನು ಮಾಡ್ತಿದ್ವಿ. ಆನಂತರ ಈ ಲೇಬರು ಇದಕ್ಕೆಲ್ಲ ಜಾಸ್ತಿ ವರ್ಕೌಟ್ ಆಗಲಿಕ್ಕೆ ನಮಗೆ ಅನಿಸಲಿಲ್ಲ. ಕೆಲವೊಬ್ರು ಯಾರು ಸ್ವಂತ ಮಾಡಿರ್ತಾರೆ ಅವರಿಗೆಲ್ಲ ಅದು ವರ್ಕೌಟ್ ಆಗ್ತಾ ಇದೆ. ಬಟ್ ಎಲ್ಲ ನಾವೆಲ್ಲ 100% ನಾವು ಲೇಬರ್ ಡಿ ಓರಿಯೆಂಟೆಡ್ ಇರೋದ್ರಿಂದ ನಮಗೆ ವರ್ಕೌಟ್ ಆಗಲಿಲ್ಲ ಅಂತ ಅನಿಸ್ತಿದೆ ಅದು. ಬಟ್ ಅದು ಕೆಲವೊಬ್ರಿಗೆ ಆಗೋದು ಆಗಿದೆ. ಬಟ್ ಈಗೆಲ್ಲ ಸೀಡ್ಸ್ ಪ್ಲಾಟ್ ಅದೆಲ್ಲ ಮಾಡ್ತಿದ್ವಿ. ಆನಂತರ ನಾನು ಅದನ್ನು ಬಿಟ್ಕೊಂಡ್ಬಿಟ್ಟು ಈ ಪ್ಲಾಂಟೇಷನ್ ಕಡೆ ನಾನು ಡೈವರ್ಟ್ ಆದೆ. ಸೊ ಈಗ ಅದು ಪ್ಲಾಂಟೇಷನ್ ಕೂಡ ನಮಗೆ ಚೆನ್ನಾಗಿ ನಡೆದಿದೆ. ಸೊ ನಡೀತಾ ಇದೆ. ರೈತರಂದರೆ ಒಂದೇ ನಂದು ಒಂದು ಅನುಭವದಲ್ಲಿ ಹೇಳಬೇಕಂದ್ರೆ ಸ್ವಂತ ಮಾಡಿದರೆ ಜಾಸ್ತಿ, ಇದರಿಂದ ಅನುಕೂಲ ಜಾಸ್ತಿ ರೈತರಿಗೆ. ಸೊ ಬಟ್ ನಾವು ಅಷ್ಟು ಸ್ವಂತ ಮಾಡ್ತೀವಿ ಅಂದರೆ ನಾವು ಲೇಬರ್ ಓರಿಯೆಂಟೆಡ್ ಡಿಪೆಂಡ್ ಇರೋದ್ರಿಂದ ಸ್ವಲ್ಪ ನಮಗೆ ಲಾಭ ಕಡಿಮೆ ಆಗ್ತದೆ. ಬಟ್ ಮನಸ್ಸಿನ ನೆಮ್ಮದಿ ಜಾಸ್ತಿ ಇರ್ತದೆ, ಆರೋಗ್ಯ ಇದೆ, ಇದಕ್ಕೆ ಮಾತ್ರ ಇಷ್ಟ. ನಮ್ಮ ರೈತ ಕುಟುಂಬದ ಯುವಕರು ಇದ್ದಾರೆ, ಅವರು ಸಹಿತ ಕೃಷಿಯಲ್ಲಿ ತೊಡ್ಕೊಳ್ತಾ ಇರ್ತಾರೆ. ಎಷ್ಟೋ ಸಲ ಯುವಕರು ಉದ್ಯೋಗ ಅದು ಇದು ಅಂತ ಅರಿಸ್ಕೊಳ್ತಾ ಹೋಗ್ತಾರೆ, ಎಲ್ರಿಗೂ ಉದ್ಯೋಗ ಸಿಗೋದಿಲ್ಲ, ಅಂದರೆ ಅವ್ರಿಗೆ ಭೂಮಿ ಇರುತ್ತೆ, ಎಲ್ಲ ಇರುತ್ತೆ. ಅಂಥ ಯುವಕರಿಗೆ ನೀವೇನು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಾ? ಸರ್, ಎಲ್ಲ ಯುವಕರು ಇದನ್ನು ಮಾಡ್ಬೋದು. ಬಟ್ ನಾನು ಹೇಳೋದಂದರೆ ಅವರು ಎಲ್ಲ ಸಂಪೂರ್ಣ ಇದರಲ್ಲಿ ತೊಡಗಿಕೊಂಡು ಇವತ್ತಿನ ಕಾಲಮಾನಕ್ಕೆ ತಕ್ಕಂಗೆ ಏನಿದೆ, ಸೊ ಆ ಓರಿಯೆಂಟೇಷನ್ನಲ್ಲಿ ಅವರು ಯುವಕರೆಲ್ಲರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಒಕ್ಕಲ್ತನ ಮಾಡಿದ್ರಂದರೆ. ಬಟ್ ಅವ್ರಿಗೆ ಸಿಟಿಯಲ್ಲಿ ಹೋದ್ಕೊಳ್ಳೆ ತಿಂಗಳ ತಿಂಗಳ ಪಗಾರ ನೋಡ್ತಾರೆ, ಇದನ್ನು ನೋಡ್ತಾರೆ, ಅದು ಆ ದುಡ್ಡಿನ ಆಸೆಯಿಂದ ಇದಕ್ಕಿದ್ರೆ ಒಮ್ಮೆಲೆಗೆ ಇಲ್ಲಿ ಇದನ್ನು ಜೀವನ ಮಾಡಲಿಕ್ಕೆ ಆಗಲ್ಲ ಆ ದುಡ್ಡು ನೋಡಿದರೆ. ಬಟ್ ಇಲ್ಲಂದರೆ ನಾವು ಇದಕ್ಕೆ ಮಿನಿಮಮ್ ಮುಂಚೆಗೆ ಏನು ನಮಗೆ ತಿಂಗಳಿಗೆ ಮೇಂಟೆನೆನ್ಸ್ ತಿಂಗಳಿಗೆ ಏನು ಬರಬೇಕು, 3 ತಿಂಗಳಿಗೆ ಏನು ಬರಬೇಕು, ವರ್ಷಕ್ಕೆ ಏನು ಬರಬೇಕು, ಹಿಂಗೊಂದು ಪ್ಲ್ಯಾನ್ ಮಾಡಿ 30-30-30+10. ಸೊ ಹಿಂಗೊಂದು ಪ್ಲ್ಯಾನ್ ಮಾಡಬೇಕು, ಒಂದು 30% ಇದು ಏನಂದರೆ ಪ್ಲ್ಯಾಂಟೇಷನ್ನು, ಆನಂತರ ಒಂದು 30% ಅದರಲ್ಲಿ ಈ ಮಾಗನಿ ಇಂಥ ಗಿಡ ಮರಗಳನ್ನು ಹಚ್ಚಬೇಕು, ಆನಂತರ ಒಂದು 30% ಒಂದು ಅದರೊಳಗೆ ಕಾಯಿಪಲ್ಯ ಇದನ್ನು ಬೆಳೆದು ಅದ್ರ ವಾರ ವಾರ ಬರೋಂಗೆ ಇದಕ್ಕೆ ಅದನ್ನೆಲ್ಲ ತಾವು ಮಾಡೋಂಗೆ ಇದು ಮಾಡಿಕೊಂಡು ಒಂದು 10% ಏನಿದೆ ಅಲ್ಲ ಅದು ಅತ್ಲ ಇದು ನಾವು ಡೈರಿ ಇದನ್ನು ಮಾಡಿಕೊಂಡು ಅದಕ್ಕೆಲ್ಲ ಹುಲ್ಲು ಇದನ್ನ ಇದನ್ನು ಮಾಡಿಕೊಂಡ್ರೆ. ಸೊ ಹಿಂಗೊಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದರೆ ಅದರಲ್ಲಿ ಒಕ್ಕಲ್ತನದಲ್ಲಿ 100% ಆಗಿ ಸಕ್ಸಸ್ ಕಾಣ್ಬೋದು ಅಂತ ತಿಳ್ಕೊಂಡು ನನ್ನ ಒಂದು ಅನಿಸಿಕೆ. ಒಳ್ಳೆಯದು ದೇಸಾಯಿ ಅವರೇ. ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಇದುವರೆಗೂ ಭಾಗವಹಿಸಿ ತಮ್ಮ ತೋಟಗಾರಿಕೆ ಕೃಷಿ ಮತ್ತು ಹೈನುಗಾರಿಕೆ ಕೃಷಿ ಬಗ್ಗೆ ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಶ್ರೀ ಶ್ರೀನಿವಾಸ ದೇಸಾಯಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಆನಿವರ್ಸರಿಗೆ ಏನ್ ಮಾಡ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದೀನಿ. ನೀನು ನನ್ನ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಗೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ, ಪಾರ್ಥೇನಿಯಂ ಕಳೆ ನಿರ್ಮೂಲನಾ ಸಪ್ತಾಹದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಡಾಕ್ಟರ್ ನಾಗೇಶ್ ಬಸಪ್ಪ, ಕೃಷಿ ವಿಸ್ತರಣಾ ಕೇಂದ್ರ ಕೊಪ್ಪಳ ಇವರು. ನಮಸ್ಕಾರ ಕೇಳಿದ್ರೆ, ಪಾರ್ಥೇನಿಯಂ ಕಳೆ ನಿರ್ಮೂಲನೆಯ ಸಪ್ತಾಹ ಇವತ್ತು ಎಲ್ಲೆಡೆ ನಡೀತಾ ಇದೆ. ಬನ್ನಿ, ಈ ಬಗ್ಗೆ ಪಾರ್ಥೇನಿಯಂ ಅಂದ್ರೇನು, ಇದು ಪರಿಸರಕ್ಕೆ ಮತ್ತು ಕೃಷಿಗೆ ಎಷ್ಟು ಮಾರಕವಾಗಿದೆ ಮತ್ತು ಒಂದಿಷ್ಟು ಖಚಿತವಾಗಿ ಅದರಿಂದ ಉಪಯೋಗವೂ ಇದೆ ಅಂತಕ್ಕಂಥ ಮಾತುಗಳ ಸತೆ ಕೇಳಿಬರ್ತದೆ. ಆದರೂ ಇದು ಒಂದು ಕಳೆಯಾಗಿ ಸಾಕಷ್ಟು ಪರಿಸರಕ್ಕೆ ತೊಂದರೆಯನ್ನು ಉಂಟು ಮಾಡ್ತದೆ ಮತ್ತು ಆರೋಗ್ಯದ ಮೇಲೆ ಸಹಿತ ದುಷ್ಪರಿಣಾಮ ಉಂಟು ಮಾಡ್ತದೆ ಅಂತಕ್ಕಂಥ ಅಭಿಪ್ರಾಯಗಳು ಹೆಚ್ಚು ಕೇಳಿಬರ್ತದೆ. ಈ ಹಿನ್ನೆಲೆಯಲ್ಲಿ ಪಾರ್ಥೇನಿಯಂ ನಿರ್ಮೂಲನೆ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಡ್ತಾ ಇದ್ದಾರೆ ಕೊಪ್ಪಳದ ಕೃಷಿ ವಿಸ್ತರಣಾ ವಿಜ್ಞಾನ ಕೇಂದ್ರದ ಡಾಕ್ಟರ್ ನಾಗೇಶ್ ಬಸಪ್ಪ ಜಾನಕಲ್ ಅವರು. ಇವರು ಬೇಸಾಯ ತಜ್ಞರು, ಅವರನ್ನು ಈಗ ಮಾತನಾಡಿಸೋಣ. ಸರ್, ನಮಸ್ಕಾರ, ತಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಈಗ ಬಹಳ ಮುಖ್ಯವಾಗಿ ಪಾರ್ಥೇನಿಯಂ ನಿರ್ಮೂಲನೆ ಸಪ್ತಾಹ ನಡೀತಾ ಇದೆ, ಈ ಸಪ್ತಾಹದ ಉದ್ದೇಶ ಏನು ಸರ್? ಸರ್, ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ಪಾರ್ಥೇನಿಯಂ ಅನ್ನತಕ್ಕಂಥದ್ದು ಜಗತ್ತಿನಲ್ಲಿ 192 ದೇಶಗಳಲ್ಲಿ ಹಬ್ಬಿದೆ. ಮೊಟ್ಟ ಮೊದಲು ಪಾರ್ಥೇನಿಯಂ ಇದು ಹೇಗೆ ಬಂತು, ಇದು ಪಾರ್ಥೇನಿಯಂ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ, ಇದು ಪಾರ್ಥೇನಿಯಂ ಅನ್ನೋದು ಇದು ಒಂದು ಗಜ್ಜರಿ ಕಸಕ್ಕೆ ಸಂಬಂಧ ಪಟ್ಟಿರತಕ್ಕಂಥದ್ದು. ಇದಕ್ಕೆ ಗಜ್ಜರಿ ಕಸ ಅಂತಾನು ಕರೀತಾರೆ. ಅದಾದ ನಂತರ ಇದಕ್ಕೆ ಮುಖ್ಯವಾಗಿ ಬಿಳಿ ಟೋಪಿ ಗಿಡ ಅಂತ ಕರೀತಾರೆ ಇದಕ್ಕೆ. ಆ ನಂತರ ಇದು ಪಾರ್ಥೇನಿಯಂ ಅನ್ನೋದು ಇದು ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂದಿದ್ದು, ಕಾಣಿಸಿಕೊಂಡಿದ್ದು ಮೆಕ್ಸಿಕೋ ಮತ್ತು ಮಧ್ಯ ಅಮೆರಿಕದಲ್ಲಿ ಇದು ಕಾಣಿಸಿಕೊಳ್ತು. ಸೊ ಇದು 1814 ಇದರದು ಒಂದು ಇತಿಹಾಸ ಪ್ರಾರಂಭವಾಗ್ತದೆ. ಅದಾದ ನಂತರ ನಮ್ಮ ದೇಶಕ್ಕೆ ಬಂದಿರೋದು ಇದು 1955. ಮೊಟ್ಟ ಮೊದಲು ನಮ್ಮ ದೇಶದಲ್ಲಿ ಕಂಡು ಬಂದಿದ್ದು ಇದು ಮಹಾರಾಷ್ಟ್ರ ರಾಜ್ಯದ ಪುಣೆ ಎಂಬ ಪ್ರದೇಶದಲ್ಲಿ ಕಂಡು ಬಂತು. ತದನಂತರ ಇಡೀ ದೇಶವನ್ನೇ ಇದನ್ನು ಆವರಿಸಿಕೊಂಡಿತು. ಇದು ನಾವು ಇನ್ನೊಂದು ವಿಷಯ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಬಹಳ ಗೌರವಿಸ್ತ ಒಂದು ಕುಟುಂಬದಿಂದ ಬಂದಿರತಕ್ಕಂಥದ್ದು ಮತ್ತು ಮರ್ಯಾದೆ ಇಸ್ತ ಕುಟುಂಬದಿಂದ ಬಂದಿರತಕ್ಕಂಥದ್ದು. ಸೇವಂತಿಗೆ ಕುಟುಂಬ ಅಸ್ತರೇಸಿಯಾ ಅಂತ ಕರಿತೀವಿ ಇದಕ್ಕೆ. ಅಸ್ತರೇಸಿಯಾ ಒಂದು ಕುಟುಂಬದಿಂದ ಬಂದಿರತಕ್ಕಂಥದ್ದು. ಆ ಸಸ್ಯ ಕುಟುಂಬ ಜಾತಿಗೆ ಸೇರಿದ್ದು. ಎಸ್. ಆಮೇಲೆ ಇನ್ನೊಂದು ಇದ್ರದ್ದು ಇದು ಸ್ಪೀಸೀಸ್ ಯಾವ ಜಾತಿಗೆ ಸೇರಿದ್ದಂತಂದ್ರೆ ಇದು ಫಿಸ್ಟರೋಫೋರಸ್ ಅನ್ನತಕ್ಕಂಥ ಒಂದು ಸ್ಪೀಸೀಸ್ಗೆ ಸೇರಿರ್ತಕ್ಕಂಥದ್ದು. ಸೇವಂತಿಗೆ ಯಾವ ರೀತಿ ಇರ್ತದ ಅದೇ ರೀತಿ ಇದು ಕೂಡ ಇರ್ತದ. ಮತ್ತೆ ಗಜ್ಜರಿ ಕಸ ಅಂತ ನಾವ್ ಯಾಕೆ ಹೇಳ್ತೀವಿ ಅಂತಂದ್ರೆ, ಗಜ್ಜರಿ ಏನು ಲೀಫ್ಗಳು ಇರ್ತಾವ, ಲೀವ್ಸ್ ಇರ್ತಾವ, ಅದೇ ತರ ಇದ್ರದ್ದು ಕೂಡ ಲೀವ್ಸ್ಗಳು ಗಜ್ಜರಿ ರೂಪದಲ್ಲಿ ಇರ್ತದ. ಆ ಕಾರಣಕ್ಕಾಗಿ ಗಜ್ಜರಿ ಕಸ ಅಂತ ಕರಿತೀವಿ ನಾವು. ಇವತ್ತು ಇದ್ರದ್ದು ಏನು ಮೆರಿಟ್ಸು, ಡಿಮೆರಿಟ್ಸು, ಇದ್ರದ್ದು ಏನು ಉಪಯುಕ್ತಗಳು ಮತ್ತು ಇದಕ್ಕೆ ಮತ್ತು ಹಾನಿಗಳು ಏನು ಅನ್ನುವುದಾದ್ರೆ, ಈ ರೈತರಿಗೆ ಇವತ್ತು ಯಾಕೆ ಇದು ಹಾನಿ ಅಂತ, ಈ ನಿರ್ಮೂಲನೆ ಅನ್ನತಕ್ಕಂಥದ್ದು ಇದು ಯಾಕೆ ಆಂದೋಲನ ನಡೀತದ ಅಂತ ಅನ್ನುವುದಾದ್ರೆ, ನಿರ್ಮೂಲನೆ ಬೇಕೋ ಆದ್ರೆ ಈ ಜಗತ್ತಿನಲ್ಲಿ ಯಾವುದೇ ಕಳೆ ಹುಟ್ಟಿದ್ರೂ ಕೂಡ ಆ ಕಳೆಗೆ ಅವಲಂಬಿತವಾಗಿರ್ತಕ್ಕಂಥ ಇನ್ನೊಂದು ಜೀವಿ ಭೂಮಿ ಮೇಲೆ ಹುಟ್ಟಿರ್ತದ ಅನ್ನೋದು ಇಲ್ಲಿ ತಿಳಿದು ಬರ್ತದೆ. ಪ್ರತಿಯೊಂದು ಕಳೆಯು ಕೂಡ ಉಪಯುಕ್ತನೆ ಭೂಮಿಗೆ, ಯಾವುದು ಕೂಡ ಇಲ್ಲಿ ಇದು ಯೋಗ್ಯತೆ ಇರಲಾರದ್ದು ಯಾವುದು ಇರಲ್ಲ ಭೂಮಿ ಮೇಲೆ. ಆ ಕಾರಣಕ್ಕಾಗಿ ಈ ಕಳೆ ಈ ಮೊಟ್ಟ ಮೊದಲು ಮೆಕ್ಸಿಕೋ ಮತ್ತು ಮಧ್ಯ ಅಮೆರಿಕದಲ್ಲಿ ಹುಟ್ಟಿತು. ಯಾಕೆ ಹುಟ್ಟಿತು ಅಂತಂದ್ರೆ, ಅಲ್ಲಿ ಆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೆಕ್ಸಿಕೋ ಬಿರುಂಡಿ ಅಂತ ಒಂದು ಬಿಟಲ್ ಬರ್ತದ. ಆ ಬಿಟಲ್ಲು ಪಾರ್ಥೇನಿಯಂನ ಒಂದು ಲೀಫ್ಸ್ ಗಳನ್ನ ತಿನ್ನತಕ್ಕಂಥದ್ದು ಕಾರ್ಯ ಮಾಡ್ತದ. ಅದು ಅವುಗಳನ್ನ ತಿಂದೇ ಬದುಕ್ತಕ್ಕಂಥದ್ದು ಆ ಮೆಕ್ಸಿಕೋ ಬಿರುಂಡಿ ಅನ್ನತಕ್ಕಂಥ ಬಿಟಲ್. ಆ ಬಿಟಲ್ಲು ಅದು ತಿನ್ನೋದ್ರಿಂದ ಈ ಪಾರ್ಥೇನಿಯಂ ಆ ಸಂಪೂರ್ಣವಾಗಿ ನಾಶ ಹೋಗ್ಬಿಡ್ತದೆ, ಇದು ಅಳಿಸಿ ಹೋಗ್ಬಿಡ್ತದೆ. ಇದು ಅಲ್ಲಿ ನಿಯಂತ್ರಣಕ್ಕೆ ಬರುತ್ತೆ, ಅದು ನಿಯಂತ್ರಣಕ್ಕೆ ಬಂದ್ಬಿಡ್ತದ. ಭಾರತದಲ್ಲಿ ಇದು 1955 ಇದು ಒಂದು ಸಂಶೋಧನೆ ನಡೀತು. ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಪ್ರದೇಶ ಇದೆ ನಮ್ಮ ಕರ್ನಾಟಕದಲ್ಲಿ, ಬೆಂಗಳೂರು ಪಟ್ಟಣದ ಸುತ್ತಮುತ್ತ ಇರತಕ್ಕಂತ ಪಾರ್ಥೇನಿಯಂ ಅನ್ನ ಈ ಕೀಟಗಳಿಂದ ನಾಶಪಡಿಸುವುದಕ್ಕಾಗಿ ಏನು ಮೆಕ್ಸಿಕೋ ಬಿರುಂಡಿ ಅನ್ನತಕ್ಕಂಥ ಬಿಟಲ್ ಅನ್ನ ತಂದು ಅವುಗಳಿಗೆ ಆ ಪಾರ್ಥೇನಿಯಂ ಗಿಡಗಳಿಗೆ ಬಿಟ್ಟು ಅದನ್ನ ಸಂಶೋಧನೆ ಮಾಡಿ ನೋಡಿದಾಗ ಆ ಏನು ಮ್ಯಾಕ್ಸಿಕೋ ಬಿರುಂಡಿ ಅನ್ನತಕ್ಕಂಥ ಕೀಟ ಸಂಪೂರ್ಣವಾಗಿ ಅದನ್ನ ಆ ಪಾರ್ಥಿನಿಯಂ ಕಸವನ್ನ ನಿಯಂತ್ರಣಕ್ಕೆ ತರ್ತದ ಅನ್ನತಕ್ಕಂಥದ್ದು ಅವಾಗ ಆ ಸಂಶೋಧನೆಯಿಂದ ಕಂಡು ಬಂತು. ಸೊ ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಖಾಲಿ ಜಾಗಗಳಲ್ಲಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹಬ್ಬಿಕೊಂಡಿದೆ. ಸರ್, ಇದು ಇಷ್ಟು ವೇಗವಾಗಿ ಹರಡೋದು ಹೇಗೆ ಅಂತ ಅಂದ್ರೆ, ಇದು ಗಾಳಿಯಲ್ಲಿ ಬೀಜಗಳು ಗಾಳಿಯಲ್ಲಿ ಸಂಚರಿಸ್ತದ, ಮಳೆ ನೀರಿಗೆ ಎಲ್ಲ ಕೊಚ್ಕೊಂಡು ಹೋಗಿ ಹರಡ್ತದ, ಅಷ್ಟು ಫಾಸ್ಟ್ ಆಗಿ ಹರಡಲಿಕ್ಕೆ ಮುಖ್ಯ ಕಾರಣ ಏನು? ಇದು ಯಾವ ರೀತಿ ಹರಡ್ತದೆ ಅಂತಂದ್ರೆ, ಇವತ್ತು ಅಭಿವೃದ್ಧಿ ಆಗಿ ಈಗ ಪ್ರತಿಯೊಂದು ದೇಶಗಳಲ್ಲಿ ಇದೆ ಅಂತ ನಾನು ಈಗಾಗಲೇ ಹೇಳಿದೆ. ಇದು ಯಾವ ರೀತಿ ಹರಡ್ತದ ಅಂತಂದ್ರೆ, ಇದು ಬೀಜ ಬರುವುದಕ್ಕಿಂತ ಮುಂಚಿತವಾಗಿ ಇದನ್ನ ಕಿತ್ತಿ ಇದನ್ನ ನಿಯಂತ್ರಣ ಮಾಡಬಹುದು ಒಂದು. ಇನ್ನೊಂದು, ಬೀಜ ಬಂದ ಮೇಲೆ ಇದನ್ನ ನಿಯಂತ್ರಣ ಮಾಡೋದಕ್ಕೆ ಇದು ಸಾಧ್ಯವೇನೇ ಇಲ್ಲ. ಇದು ಗಾಳಿಯಲ್ಲಿ ಹಾರಿ ಬೇರೆ ಪ್ರದೇಶಗಳನ್ನ ಸೇರಿಬಿಟ್ಟು ಇದು ಬೆಳಕಂತದ ಒಂದು. ನಂತರ ಇದರ ಬೀಜ ಬಂದ್ಬಿಟ್ಟು ಒಂದು ಗಿಡಕ್ಕೆ 5,000 to 25,000 ಬೀಜವನ್ನ ಒಂದು ಗಿಡ ಬಿಡ್ತದ. ಆ ಕಾರಣಕ್ಕಾಗಿ ಇವತ್ತು ಅಸಂಖ್ಯೆಯಲ್ಲಿ ಇವತ್ತು ಅಂದ್ರೆ ಏನು ಯಾವ ಭೂಮಿ ಖಾಲಿ ಇದೆ ಆ ಜಾಗವನ್ನೆಲ್ಲ ಆವರಿಸಿಕೊಂಡು ಇವತ್ತು ಈ ಇವತ್ತು ರೈತರಿಗೆ ಇದು ಬಹಳಷ್ಟು ಕಾಡ್ತಾ ಇದೆ. ಸರ್, ಬಹಳ ಮುಖ್ಯವಾದ ಪ್ರಶ್ನೆ ಏನು ಅಂದ್ರೆ, ಈ ಪಾರ್ಥೇನಿಯಂ ಪರಿಸರಕ್ಕೆ ಮತ್ತು ಮನುಷ್ಯನಿಗೆ ಯಾವ ರೀತಿ ಮಾರಕವಾಗಿದೆ? ಮಾರಕ ಪರಿಸರಕ್ಕೆ ಕೇವಲ ಕೃಷಿಗೆ ರೈತರಿಗೆ ಮಾತ್ರ ಮಾರಕವಿದೆ ಇದು. ಆದ್ರೆ ಇನ್ನೊಂದು, ಇದು ಭೂಮಿಗೆ ಯಾವ ರೀತಿ ಉಪಯುಕ್ತ ಆಗ್ತದೆ ಅನ್ನೋದಾದ್ರೆ, ಇದು ಬೀಜ ಬರುವುದಕ್ಕಿಂತ ಮುಂಚಿತವಾಗಿ ಇದನ್ನು ಕಿತ್ತಿ ಅದರ ಮೇಲೆ ಮಣ್ಣು, ನಂತರ ಅದರ ಮೇಲೆ ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕಿದರೆ ಇದು ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ಕಾಂಪೋಸ್ಟ್ ಆಗಿ ತಯಾರು ಮಾಡ್ಕೋಬಹುದು. ಮತ್ತೆ ಅದನ್ನ ನಾವು ಭೂಮಿಗೆ ಕೂಡ ಹಾಕಿ ಲಘು ಪೋಷಕಾಂಶಗಳು ಮತ್ತು ಪ್ರಧಾನ ಪೋಷಕಾಂಶಗಳ ಕೊರತೆ ಅವುಗಳನ್ನ ನೀಗಿಸಬಹುದು ಒಂದು. ಅಂದ್ರೆ ಅದು ಬಹಳ ಮುಖ್ಯವಾಗಿ ಹೂ ಬಿಡೋದಕ್ಕಿಂತ ಮುಂಚೆ ಈ ಕೆಲಸ ಮಾಡಬೇಕು. ಓಕೆ. ನಂತರ ಇನ್ನೊಂದು ಹಾನಿಕಾರಕ, ನೀವು ಹಾನಿಕಾರಕಗಳು ಯಾವುವು ಅಂತ ಅನ್ನೋದಾದ್ರೆ, ಈಗ ನನ್ನ ಮನೆಯಲ್ಲಿ ನಾನು ಮೊನ್ನೆ ನನ್ನ ಮಗ ಮನೆಯ ಸುತ್ತಮುತ್ತ ಅವನು ಹೊರಗಡೆ ಹೋಗಿ ಆ ಒಂದು ಪಾರ್ಥೇನಿಯಂ ಹುಲ್ಲನ್ನ ಹಿಡಿದು ಬಿಟ್ಟು ಅದರಿಂದ ಅವನಿಗೆ ತುರಿಕೆಯ ಚರ್ಮ ತುರಿಕೆ ಕಾಯಿಲೆ ಬಂತು. ಅದು ನಿವಾರಣೆ ಆಯ್ತು, ಆದ್ರೆ ಅದರಿಂದ ಚರ್ಮದ ತುರಿಕೆ ಕಾಯಿಲೆ ಬರ್ತದ ಒಂದು. ಇನ್ನೊಂದು, ಇದಕ್ಕೆ ಇನ್ನೊಂದು ಮುಖ್ಯ ಮಾರಕ ಏನಂತಂದ್ರೆ ಅಸ್ತಮಾ ಕಾಯಿಲೆ ಕೂಡ ಬರುವ ಒಂದು ಸಾಧ್ಯತೆಗಳು ಇವೆ. ಮತ್ತೆ ಇನ್ನೊಂದು, ಹಸುಗಳು ಇದನ್ನ ತಿಂದ್ರೆ ಹಾಲು ಕರೆದ ನಂತರ ಹಾಲು ವಿಷವಾಗಿರ್ತದ. ಸೊ ಆ ಕಾರಣಕ್ಕಾಗಿ ಇವುಗಳು ನಮಗೆ ದನಕರ ಹಸುಗಳಿಗೆ ಮತ್ತು ಹ್ಯೂಮನ್ ಬೀಯಿಂಗ್ಸ್ಗೆ ಈಗೇನು ರೈತರಿಗೆ ಸ್ವಲ್ಪ ಮಾರಕ ಅಂತ ಹೇಳಬಹುದು. ಅಂದ್ರೆ ಹಸುಗಳು ಉದ್ದೇಶಪೂರ್ವಕವಾಗಿ ಪಾರ್ಥೇನಿಯಂ ತಿನ್ನಲ್ಲ, ಆದ್ರೆ ಹುಲ್ಲಿನ ಬೇರೆ ಬೇರೆ ಹುಲ್ಲಿನ ಜೊತೆಗೆ ಬಂದಾಗ ಬೆರೆತ್ಕೊಳ್ಳೋ ಸಾಧ್ಯತೆ ಇದೆ. ಹಾಗಾಗಿ ಇದು ಹಾಲಿನ ಗುಣಮಟ್ಟವನ್ನ ಕೆಡಿಸುವ ಸಾಧ್ಯತೆ ಇದೆ 100%. ಓಹೋ. ಸೊ ಈ ಕಾರಣಕ್ಕಾಗಿ ಇದನ್ನ ನಾವು ನಿಯಂತ್ರಣಕ್ಕೆ ತರಲೇಬೇಕು ಅಂತಕ್ಕಂಥದ್ದು. ಈ ಕಾರಣಕ್ಕಾಗಿ ಇವತ್ತು ಆಗಸ್ಟ್ ಪ್ರತಿ ವರ್ಷ ಆಗಸ್ಟ್ 16 ಆಗಸ್ಟ್ 22 ಪಾರ್ಥೇನಿಯಂ ನಿರ್ಮೂಲನಾ ಸಪ್ತಾಹ ಅನ್ನತಕ್ಕಂಥ ಆಂದೋಲನ ಪ್ರತಿ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ಪ್ರತಿ ಕೃಷಿ ಮಹಾವಿದ್ಯಾಲಯಗಳಲ್ಲಿ, ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಎಜುಕೇಶನ್ ಸೆಂಟರ್ಗಳಲ್ಲಿ ಇದು ನಡೀತಾನೆ ಇರ್ತದ ಪ್ರತಿ ವರ್ಷ. ಸಾರ್ವಜನಿಕರು ಇದರ ನಿರ್ಮೂಲನೆಗೆ ಯಾವ ರೀತಿ ಕೆಲಸ ಮಾಡಬಹುದು ಮತ್ತು ಅದನ್ನ ತೆಗೆದು ಹಾಕುವಾಗ ಯಾವ ಮುನ್ನೆಚ್ಚರಿಕೆಗಳನ್ನು ವಹಿಸಿಕೊಳ್ಬೇಕು? ನಾವು ಮೊದಲು ಮಾಸ್ಕ್ಗಳನ್ನು ಹಾಕಿ, ನಾವು ಈಗ ಇನ್ಸೆಕ್ಟಿಸೈಡ್ಸ್ ಏನು ಕೀಟನಾಶಕಗಳನ್ನು ಹೊಡೆಯುವ ಕಾಲಕ್ಕೆ ಅಥವಾ ರೋಗನಾಶಕಗಳನ್ನು ನಾವು ಹೊಲಕ್ಕೆ ಯೂಸ್ ಮಾಡುವ ಕಾಲಕ್ಕೆ ನಾವೇನು ಮುಂಜಾಗ್ರತೆಯನ್ನು ಕೈಗೊಳ್ತೀವಿ, ಮಾಸ್ಕ್ಗಳನ್ನು ಹಾಕ್ತಿವಿ, ಹ್ಯಾಂಡ್ ಗ್ಲೋವ್ಸ್ ಗಳನ್ನು ಹಾಕಿ ಹೂ ಬರುವುದಕ್ಕಿಂತ ಮುಂಚಿತವಾಗಿ ಅದನ್ನು ಕಿತ್ತಿ ಅದು ಮಣ್ಣಿಗೆ ಅದನ್ನು ಮಣ್ಣನ್ನು ಸೇರಿಸಿ ಅದ್ರ ಮೇಲೆ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಅದನ್ನ ಗೊಬ್ಬರ ಮಾಡಿ ಹೊಲಕ್ಕೆ ಹಾಕಿದ್ರೆ ಏನು ತೊಂದರೆ ಇಲ್ಲ. ಇದರಿಂದ ನಾವು ನಿಯಂತ್ರಣ ಮಾಡಬಹುದು. ಆದ್ರೆ ರೈತರು ಇಲ್ಲಿವರೆಗೆ ಯಾರೂ ಕೂಡ ಅದನ್ನ ಅದರದ ಜಾಗೃತಿ ತೆಗೆದುಕೊಳ್ಳೋದಲ್ಲ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬ ರೈತನ ಕ್ಷೇತ್ರದಲ್ಲಿ ಬೆಳೆದಿರತಕ್ಕಂಥ ಪಾರ್ಥೇನಿಯಂ ಕಸವನ್ನ ಅದು ಹೂ ಬರೋದಕ್ಕಿಂತ ಮುಂಚಿತವಾಗಿ ಅದನ್ನ ಕಿತ್ತಿ ಅದು ಮಣ್ಣಲ್ಲಿ ಸೇರಿಸಿಬಿಟ್ರೆ ಯಾವ ತೊಂದರೆಗಳು ಕೂಡ ಆಗಲ್ಲ, ಅದು ಸಂಪೂರ್ಣವಾಗಿ ನಾವು ನಿರ್ಮೂಲನೆ ಮಾಡಬಹುದು. ಹಾನಿಕಾರಕ ಅಂತ ನಾವು ಹೇಳಂಗಿಲ್ಲ. ಇಲ್ಲಿ ಮಣ್ಣಿನಲ್ಲಿ ಸೇರಿಸಿದಾಗ ಈ ಪ್ರಪಂಚದಲ್ಲಿ ಮಣ್ಣಿನಲ್ಲಿ ಯಾವುದಾದ್ರೂ ಒಂದು ಅದು ಮಣ್ಣಿನಲ್ಲಿ ಕರಗದೇ ಇರತಕ್ಕಂಥ ವಸ್ತು ಅದು ಯಾವ್ದಾದ್ರೂ ಇದ್ರೆ ಅದು ಪ್ಲಾಸ್ಟಿಕ್ ಮಾತ್ರ, ಉಳಿದ ಎಲ್ಲ ಪ್ರತಿಯೊಂದು ಕೂಡ ಮಣ್ಣಿನಲ್ಲಿ ಅದು ಕರಿಗೋಗ್ಬಿಡ್ತದ, ಮಣ್ಣಿನಲ್ಲಿ ಬೆರೆತೋಗ್ಬಿಡ್ತದೆ. ಒಳ್ಳೇದು ಸರ್, ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಪಾರ್ಥೇನಿಯಂ ಕಳೆಯ ಬಗ್ಗೆ, ಅದು ಹೇಗೆ ಹರಡಿತು ಮತ್ತು ಅದರಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳೇನು ಮತ್ತು ಅದನ್ನು ಪಾಸಿಟಿವ್ ಆಗಿಯೂ ಸಹಿತ ಹೇಗೆ ಬಳಕೆ ಮಾಡ್ಕೊಳ್ಬೋದು, ಹೂ ಬಿಡೋದಕ್ಕಿಂತ ಮುಂಚೆ ಅದನ್ನು ಕೊಟ್ಟಿಗೆ ಗೊಬ್ಬರವಾಗಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಆದರೂ ಅದು ಪರಿಸರದಲ್ಲಿ ಹೆಚ್ಚು ಬೆಳೆದ್ರೆ ಮನುಷ್ಯನ ಚರ್ಮದ ರೋಗಗಳಿಗೂ ಆಸ್ಪದ ಮಾಡಿಕೊಟ್ಟಂಗಾಗುತ್ತೆ, ಮತ್ತು ವಿಶೇಷವಾಗಿ ಅಸ್ತಮ ರೋಗ ಬರ್ತದೆ ಅನ್ನುವಂಥ ಮಾತನ್ನು ಹೇಳಿದ್ರಿ. ಈ ಬಗ್ಗೆ ನಮ್ಮ ಕೇಳುಗರು ಮತ್ತು ಸಾರ್ವಜನಿಕರು ಎಚ್ಚರಗೊಳ್ಳಬೇಕು. ಪಾರ್ಥೆನಿಯಂ ಎಲ್ಲಿ ಬೆಳೀತಾ ಇರ್ತದೋ ಅದನ್ನು ಹೂ ಬಿಡೋದಕ್ಕಿಂತ ಮುಂಚೆ ಚಿಕ್ಕದಾಗಿರುವಾಗಲೇ ಆ ಗಿಡವನ್ನು ಕಿತ್ತಿ ಮಣ್ಣಿನಲ್ಲಿ ಅದನ್ನು ಕೊಟ್ಟಿಗೆ ಗೊಬ್ಬರವಾಗಿ ಪರಿವರ್ತನೆ ಮಾಡಿಕೊಂಡ್ರೆ ಅದು ಉಪಯೋಗವಾಗ್ತದೆ. ಈ ಬಗ್ಗೆ ನಮ್ಮ ಸಾರ್ವಜನಿಕರು ಸ್ವಲ್ಪ ಎಚ್ಚೆತ್ತುಕೊಳ್ಳಿ, ರೈತರು ಸಹಿತ ಈ ನೆಲಗಟ್ಟಿನಲ್ಲಿ ಸ್ವಲ್ಪ ಕ್ರಿಯಾಶೀಲರಾಗಲಿ ಅಂತ ಆಶಿಸ್ತಾ ನಮಗೆ ಈ ಪಾರ್ಥೆನಿಯಂ ನಿರ್ಮೂಲನಾ ಸಪ್ತಾಹದ ಅಂಗವಾಗಿ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಟ್ಟಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಕೇಳಿದರೆ ಇದುವರೆಗೆ ಡಾಕ್ಟರ್ ನಾಗೇಶ್ ಬಸಪ್ಪ ಅವರಿಂದ ಕೃಷಿ ವಿಸ್ತರಣಾ ಕೇಂದ್ರದ ಕೊಪ್ಪಳದ ಅಧಿಕಾರಿಗಳಿಂದ ತಾವು ಮಾಹಿತಿಯನ್ನು ಕೇಳಿದಿರಿ. ಈಗ ರೈತರಿಗೆ ಸಲಹೆ. ಸೂರ್ಯಕಾಂತಿ ಬೆಳೆಗೆ ಹಲವಾರು ಕೀಟ ಹಾಗೂ ರೋಗಗಳು ಬಾಧೆ ಉಂಟು ಮಾಡ್ತವೆ. ಇದರಲ್ಲಿ ಮುಖ್ಯವಾಗಿ ಎಲೆ ತಿನ್ನುವ ಕೀಟಗಳು ಅಂದರೆ ಸ್ಪೋಡೋಪ್ಟರ ಕೀಡೆ, ಕಂಬಳಿ ಹುಳು, ಮಿಡತೆಗಳು ತೊಂದರೆ ಉಂಟು ಮಾಡ್ತವೆ. ಇವು ಎಲೆಯನ್ನು ತಿಂತವೆ ಮತ್ತು ಅತಿಯಾದ ಹಾನಿಯಾದಾಗ ಸಂಪೂರ್ಣ ಎಲೆ ಭಾಗವನ್ನು ಇವು ತಿಂತವೆ, ದೇಟನ್ನು ಮಾತ್ರ ಉಳಿಸ್ತವೆ. ಎಲೆ ತಿನ್ನುವ ಹುಳುಗಳ ಹತೋಟಿಗಾಗಿ ಸ್ಪೋಡೋಪ್ಟೆರ ಮತ್ತು ಕಂಬಳಿ ಹುಳುಗಳ ತತ್ತಿಗಳ ಹಾಗೂ ಮರಿ ಕೀಟಗಳ ಗುಂಪನ್ನು ಎಲೆಯಿಂದ ತೆಗೆದು ನಾಶಪಡಿಸಬೇಕು. ಎಲೆ ತಿನ್ನುವ ಕೀಟದ ಬಾಧೆಯಿಂದ ಒಟ್ಟು ಎಲೆಯ ಸುಮಾರು 30% ಭಾಗ ನಾಶವಾದರೆ 2% ಮೀಥೈಲ್ ಪೆರಾಥಿಯಾನ್ ಅಥವಾ 5% ಮೆಲಾಥಿಯಾನ್ ಪುಡಿಯನ್ನು ಹೆಕ್ಟೇರಿಗೆ 20 kg ಗಿಡಗಳ ಮೇಲೆ ಧೂಳೀಕರಣ ಮಾಡಬೇಕು, ಅಥವಾ ಪ್ರತಿ ಲೀಟರ್ ನೀರಿಗೆ 2 mL ಕ್ವಿನಾಲ್ಫಾಸ್ ಅಥವಾ 0.3 mL ಇಂಡಾಕ್ಸಾಕಾರ್ಬ್ ಅಥವಾ 0.1 mL ಸ್ಪೈನೋಸೈಡ್ಸ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ತೆನೆ ತಿನ್ನುವ ಕೀಟ ಅಂದರೆ ಹೆಲಿಕೋವರ್ಪ ಕಂಡುಬಂದಲ್ಲಿ ಇದು ಮೊಗ್ಗು ಬರುವ ಹಾಗೂ ಕಾಳು ಕಟ್ಟುವ ಹಂತದಲ್ಲಿ ಹುಳುಗಳು ತೆನೆಯಲ್ಲಿರುವಂಥ ಬಲಿಯುತ್ತಾ ಇರುವಂಥ ಕಾಳುಗಳನ್ನು ತಿಂತವೆ. ಆದ್ದರಿಂದ ಮೊಗ್ಗು ಬರುವ ಸಮಯದಲ್ಲಿ NPV 250 LE ಪ್ರತಿ ಹೆಕ್ಟೇರಿಗೆ ಹಾಗೂ 15 ದಿವಸಗಳ ನಂತರ 2 mL ಫೋಸೊಲಾನ್ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕು. ರೋಗಗಳಲ್ಲಿ ಅಲ್ಟರ್ನೇರಿಯಾ ಎಲೆ ಚುಕ್ಕೆ ರೋಗ ತೊಂದರೆ ಉಂಟು ಮಾಡುತ್ತೆ. ಇದರ ಲಕ್ಷಣಗಳು ಅಂತ ಹೇಳಿದರೆ ಹಳದಿ ಉಂಗುರದಿಂದ ಸುತ್ತುವರೆದಂಥ ಕಂದು ಬಣ್ಣದ ಚುಕ್ಕೆಗಳು ಕೆಳಗಿನ ಎಲೆಗಳಿಂದ ಆರಂಭವಾಗ್ತವೆ, ಒಂದಕ್ಕೊಂದು ಕೂಡಿಕೊಂಡು ದೊಡ್ಡ ಮಚ್ಚುಗಳಾಗ್ತವೆ. ಆ ನಂತರ ಕಾಂಡ ಹಾಗೂ ಎಲೆಗಳ ಮೇಲೂ ಇವು ಕಾಣಿಸಿಕೊಂಡು ಆ ಭಾಗಗಳು ಒಣಗದಂತೆ ಕಾಣ್ತವೆ. ಇದರ ಹತೋಟಿಗಾಗಿ 2 g ಜೈನೆಬ್ ಅಥವಾ ಮ್ಯಾಂಕೋಜೆಬ್ ಅಥವಾ 1 mL ಹೆಕ್ಸಾಕೊನೋಝೋಲ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿನ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ. ಬಿತ್ತನೆಯಾದ 40, 55 ಹಾಗೂ 65ನೇ ದಿವಸಗಳಲ್ಲಿ ಬೆಳೆಗೆ ಸಿಂಪರಣೆ ಮಾಡಬೇಕು. ಇನ್ನು ತುಕ್ಕು ರೋಗ, ಇದು ಎಲೆಗಳ ಕೆಳಭಾಗದಲ್ಲಿ ಕಬ್ಬಿಣದ ತುಕ್ಕು ಬಣ್ಣದ ಬೊಕ್ಕೆಗಳ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೆ. ಈ ರೋಗ ಲಕ್ಷಣಗಳು ಆರಂಭಗೊಂಡ ನಂತರ ಎಲೆ ಹಾಗೂ ಕಾಂಡಗಳ ಬಹುಭಾಗವನ್ನು ಆಕ್ರಮಿಸಿಕೊಳ್ತವೆ. ಸೋಂಕು ಉಂಟಾದಂಥ ಎಲೆ, ದೇಟು, ಹೂ ಹಾಗೂ ಕಾಂಡದ ಭಾಗಗಳು ಒಣಗ್ತವೆ. ಇದರ ಹತೋಟಿಗಾಗಿ 2 g ಜೈನೆಬ್ ಅಥವಾ ಮ್ಯಾಂಕೋಜೆಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 15 ದಿನಗಳ ಅಂತರದಲ್ಲಿ 2-3 times ಸಿಂಪರಣೆ ಮಾಡಬೇಕಾಗುತ್ತೆ. ಇನ್ನೊಂದು ರೋಗ ಕೇದಿಗೆ ರೋಗ. ಇದರಿಂದ ಎಲೆಗಳ ಕೆಳಭಾಗದಲ್ಲಿ ಹತ್ತಿಯಂತೆ ಬಿಳಿ ಶಿಲೀಂಧ್ರದ ಬೆಳವಣಿಗೆ ಕಂಡುಬರುತ್ತೆ. ಗಿಡದ ಬೆಳವಣಿಗೆ ಕುಂಠಿತವಾಗುತ್ತೆ. ಎಲೆಯ ನರಗಳು ತಿಳಿ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಗಿಡಗಳು ಗಿಡ್ಡವಾಗಿ ತೆನೆಯಲ್ಲಿ ಕಾಳು ತುಂಬೋದಿಲ್ಲ. ಇದರ ಹತೋಟಿಗಾಗಿ ರಿಡೋಮಿಲ್ MZ-72 3 g ಪ್ರತಿ ಲೀಟರ್ ನೀರಿನ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಬೆಳೆಗೆ 20 ದಿವಸ, 40 ದಿವಸ ಹಾಗೂ 60 ದಿವಸಗಳಾದಾಗ ಸಿಂಪರಣೆ ಮಾಡಬೇಕು. ರೋಗ ಪೀಡಿತ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು. ಬೂದಿ ರೋಗ ಬಂದಾಗ ಗಿಡದ ಕೊನೆಯ ಎಲೆಗಳ ಮೇಲ್ಭಾಗದಲ್ಲಿ ಬಿಳಿ ಅಥವಾ ಬೂದು ಬಣ್ಣದ ತುಕಡಿಗಳು ಕಾಣಿಸಿಕೊಳ್ತವೆ. ಆ ನಂತರ ಈ ಲಕ್ಷಣಗಳು ಸಸ್ಯಗಳ ಟೊಂಗೆ ಮತ್ತು ತೆನೆಗಳ ಮೇಲೆ ಗೋಚರಿಸ್ತವೆ. ಈ ಲಕ್ಷಣಗಳು ಒಂದರ ನಂತರ ಒಂದು ಕಾಣಿಸಿಕೊಂಡು ಒಂದಕ್ಕೊಂದು ಕೂಡಿಕೊಂಡು ಎಲೆ, ಕಾಂಡ ಮತ್ತು ತೆನೆಯ ಮೇಲೆ ಹರಡಿ ಪೂರ್ತಿ ಸಸ್ಯಗಳು ಬಿಳಿ ಬೂದಿ ಬಣ್ಣದಿಂದ ಆವೃತಗೊಂಡಂತೆ ಕಾಣ್ತವೆ. ಬೂದಿ ರೋಗದ ಹತೋಟಿಗಾಗಿ ಡೈಫೆನ್ಕೋನಾಜೋಲ್ 1 mL ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ರೋಗದ ಲಕ್ಷಣಗಳು ಕಾಣಿಸಿಕೊಂಡ ಕೂಡಲೇ ಮತ್ತು 15 ದಿವಸಗಳ ನಂತರ ಮತ್ತೊಮ್ಮೆ ಸಿಂಪರಣೆ ಮಾಡಬೇಕು. ಇನ್ನು ನೆಕ್ರೋಸಿಸ್ ನಂಜಾಣು ರೋಗ. ಇದರ ಬಾಧೆಯಿಂದ ಎಲೆಗಳು ಅಂಚಿನಿಂದ ಒಣಗೋದಕ್ಕೆ ಆರಂಭವಾಗ್ತದೆ. ಕಾಂಡದ ಮೂಲಕ ಬೆಳೆಯುವಂಥ ಚಿಗುರಿಗೆ ಇದು ವ್ಯಾಪಿಸಿಕೊಳ್ಳುತ್ತೆ. ಗಿಡಗಳು ಮುರುಟಾಗಿ ಬೆಳವಣಿಗೆ ನಿಂತು ಹೋಗುತ್ತೆ. ಗಿಡದಲ್ಲಿ ಕಾಳು ಕಟ್ಟೋದಿಲ್ಲ. ಇದರ ಹತೋಟಿಗಾಗಿ ಬಿತ್ತಿದ 30 ದಿನಗಳ ನಂತರ ಇಮಿಡಾಕ್ಲೋಪ್ರಿಡ್ ಕೀಟನಾಶಕವನ್ನು 0.25 ಮಿಲಿಲೀಟರ್ ಪ್ರಮಾಣದಲ್ಲಿ ಅಥವಾ ಆಕ್ಸಿಡೆಮಟಾನ್ ಮೀಥೈಲ್ 1.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕು. ಹೊಲವನ್ನು ಕಳೆರಹಿತವಾಗಿ ಸ್ವಚ್ಛವಾಗಿ ಇಟ್ಕೋಬೇಕು. ಮುಖ್ಯವಾಗಿ ಪಾರ್ಥೇನಿಯಂ ಕಸ ಇಲ್ಲದಂತೆ ನೋಡಿಕೊಳ್ಬೇಕು. ರೋಗಗ್ರಸ್ತ ಗಿಡಗಳು ಕಂಡುಬಂದರೆ ಅವುಗಳನ್ನು ಕಿತ್ತು ನಾಶಪಡಿಸಬೇಕು.